ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಪಾಠ ಮಾಡೋಣ. ಪಾಠ ಮಾಡೋಣ ಅಂದ್ರೆ ಹೇಳೋಣ, ವ್ಯಾಖ್ಯಾನ ಮಾಡೋಣ ಅಲ್ಲ, ಪಾಠ ಮಾಡೋಣ. ವ್ಯಾಕರಣಗಳು ಬೆಳಗ್ಗೆ ಮೋಹಾದ ನೀಶತಾಂ ಪ್ರಾಪ್ಯ ಮಗ್ನೋ ವಪುಷಿ ಶೋಚತಿ ಈಶ ಸೃಷ್ಟಮಿದಂ ದ್ವೈತಂ ಸರ್ವಮುಕ್ತಂ ಸಮಾಸತಃ ಸಪ್ತಾನ್ನ ಬ್ರಾಹ್ಮಣೇ ದ್ವೈತಂ ಜೀವ ಸೃಷ್ಟಂ ಪ್ರಪಂಚಿತಂ ಅನ್ನಾನಿ ಸಪ್ತ ಜ್ಞಾನೇನ ಕರ್ಮಣ ಜನಯತ್ಪಿತಾ ದೇವಾನ್ನೇ ದ್ವೇ ಪಶ್ವನ್ನ ಚತುರ್ಥಕಂ ಅನ್ಯತ್ರಿತಯ ತೃತೀಯಮಾತ್ಮಾರ್ಥಂ ಅನ್ನಾನಾಂ ವಿನಿಯೋಜನಂ ವ್ರೀಹಾದಿಕಂ ದರ್ಶಪೂರ್ಣ ಮಾಸೋ ಕ್ಷೀರಂ ತಥಾ ಮನಃ ವಾಕ್ ಪ್ರಾಣಶ್ಚೇತಿ ಸಪ್ತತ್ವಂ ಅನ್ನಾನಾಮವಗಮ್ಯತಾ ಈಶೇನ ಯದ್ಯಪ್ಯೇತಾನಿ ನಿರ್ಮಿತಾನಿ ಸ್ವರೂಪತಃ ತಥಾಪಿ ಜ್ಞಾನಕರ್ಮಭ್ಯಾಂ ಜೀವೋ ಕಾಶೀತ್ ತದನ್ನತಾಂ ಈಶ ಕಾರ್ಯಂ ಜೀವ ಭೋಗ್ಯಂ ಜಗದ್ವಾಭ್ಯಾಂ ಸಮನ್ವಿತಂ ಪಿತೃಜನ್ಯಾ ಭರ್ತೃಭೋಗ್ಯಾ ಯಥಾ ಯೋಷಿತ್ ತಥೇಷ್ಯತಾ ಪಿತೃಜನ್ಯ ಭರ್ತೃ ತಂದೆಗೆ ಹುಟ್ಟಿದ ಮಗಳು ಇದು ಕಾರ್ಯ. ತಂದೆಗೆ ಮಗಳು ಹುಟ್ಟಿದ್ರಲ್ಲ ಇದು ಕಾರ್ಯ. ಅದೇ ಮಗಳು ಪತಿಗೆ ಭೋಗ ವಸ್ತು ಆಗ್ತಾಳೆ. ಇಬ್ಬರಿಲ್ಲ, ಒಬ್ಬರೇ ಇದ್ದಾರೆ. ಮಗಳು ಎನ್ನುವ ಸಂಬಂಧವನ್ನು ಆರೋಗ್ಯಕರವಾಗಿ ತಂದೆ ಅದನ್ನು ಇಟ್ಕೊಳ್ತಾನೆ. ಅದು ಅವನ ಮನೋಧರ್ಮ. ಅದೇ ವಸ್ತುವನ್ನು ಏನೂ ಬದಲಾಗಿಲ್ಲ, ಆದರೆ ಧರ್ಮ ಪತ್ನಿ ಅನ್ನುವ ಅರ್ಥದಲ್ಲಿ ತನ್ನ ಮನೋಧರ್ಮವನ್ನು ತಕ್ಕಂತೆ ಅವನು ಉಪಯೋಗ ಮಾಡ್ಕೊಳ್ತಾನೆ. ಹೀಗಾಗಿ ಭೋಗ ವಸ್ತು ಆಗುತ್ತದೆ ಎನ್ನುವ ಈ ವಿಚಾರ ಏನ್ ತೋರಿಸ್ತದೆ ಅಂತಂದ್ರೆ, ಈಶ ಕಾರ್ಯಂ ಜೀವ ಭೋಗ್ಯಂ. ಯಾವುದು ಈಶ್ವರ ಕಾರ್ಯವಾಗಿದೆಯೋ ಅದು ಜೀವನಿಗೇನಾಗಿದೆ, ಭೋಗವಾಗಿದೆ. ಅದು ಹೂವಿರಲಿ, ವೃಕ್ಷ ಇರಲಿ, ಹಣ್ಣಿರಲಿ, ಕಾಯಿ ಇರಲಿ, ಈಶ್ವರನಿಗೆ ಕಾರ್ಯ ಮಾತ್ರ, ಉಂಟಾಗಿದೆ ಮಾತ್ರ. ಅಲ್ಲಿ ಯಾವುದೇ ಪ್ರಕಾರವಾದಂತಹ ಎಕ್ಸ್ಟ್ರಾ ಏನೂ ಪ್ರಯತ್ನ ಇಲ್ಲ, ಉಂಟಾಯಿತು, ಅದು ಈಶ್ವರ ಕಾರ್ಯ. ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ, ವಾಯು, ನೀರು, ವೃಕ್ಷಗಳು, ವನಸ್ಪತಿಗಳು, ಬೀಜಗಳು, ಹೂಗಳು, ಪ್ರಾಣಿಗಳು, ಪಕ್ಷಿಗಳು, ಉಂಟಾಗ್ತಾನೆ ಇದೆ. ಫ್ಲವರ್ ವ್ಯಾಲಿ ಅಂತೇನೋ ಒಂದಿದೆ ಅಂತ ನಾನು ನೋಡಿಲ್ಲ, ವ್ಯಾಲಿ ಆಫ್ ಫ್ಲವರ್ ಮೈಲ್ಸ್ ಅಂಡ್ ಮೈಲ್ಸ್ ವೆರೈಟೀಸ್ ಆಫ್ ಫ್ಲವರ್ಸ್, ಎಷ್ಟು ವೆರೈಟೀಸ್, ಥೌಸಂಡ್ಸ್ ಆಫ್ ವೆರೈಟೀಸ್ ಆಫ್ ಫ್ಲವರ್ಸ್, ಮಿಲಿಯನ್ಸ್ ಆಫ್ ಫ್ಲವರ್ಸ್ ವೆರೈಟೀಸ್, ಸಾವಿರಾರು ವೆರೈಟೀಸ್. ಹಾಗೆ ಆಗ್ತಾನೆ ಇರ್ತದೆ. ಈಶ್ವರ ಕಾರ್ಯ ತಡೆ ಇಲ್ಲ, ಏನಾಗಲಾದ್ರೂ ಪ್ರಳಯ ಅಂತೂ ಆಗ್ತದೆ. ಈಶ್ವರ ಕಾರ್ಯ ನಡೀತಾ ಇರ್ತದೆ. ಹೇಗೆ ಹೇಗೆ ಈ ಕಾರ್ಯ ನಡೀತಾ ಇರ್ತದೆ, ಜೊತೆ ಜೊತೆಗೆ ಇದೇ ಕಾರ್ಯ, ಇದೇ ಜಗತ್ತು ಜೀವನಿಗೇನಾಗ್ತದೆ, ಭೋಗವಸ್ತ. ಅಬ್ಬ, ಯೋಷಿತ್ ಅಂದ್ರೆ ಸ್ತ್ರೀ, ಸ್ತ್ರೀಗೆ ತಥಾ ಇಷ್ಯತಾಂ, ಅವಳ ಅವರವರ ಕಾಮನೆಗಳಿಗೆ ತಕ್ಕಂತೆ, ಅವರವರ ವಾಸನಾಗಳಿಗೆ ತಕ್ಕಂತೆ, ಅವರವರ ಸಂಸ್ಕಾರಗಳಿಗೆ ತಕ್ಕಂತೆ, ಅವರವರ ಮನೋಭಾವನಾಕ್ಕೆ ತಕ್ಕಂತೆ ಭೋಗ ವಸ್ತುಗಳನ್ನಾಗಿ ಮಾಡ್ಕೊಳ್ತಾರೆ. ವಾಚ್ ನೀವು ಕಟ್ಕೋತೀರಾ, ನಾಲ್ಕು ಜನ ನೋಡಲಿ, ನಾಲ್ಕು ಜನ ಚೀಫ್ ಮಿನಿಸ್ಟರ್ ವಾಚ್ ಅಂದ್ರೆ ಸಾಮಾನ್ಯ ಆದ್ರೆ ಅದೇ ವಾಚನ್ನು ನನ್ನ ಕೇಳ್ಕೊಟ್ರೆ ನಾನು ಉಪನ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ತಿಳಿಸ್ಬೋದು. ಅದಕ್ಕೆ ಹೆಚ್ಚಿಗೆ ನನಗೆ ಯಾವುದೇ ರೀತಿಯಂತ ಅವಶ್ಯಕತೆ ಇಲ್ಲ. ಇವನ ಉಪನ್ಯಾಸಕ್ಕೂ ನನಗೆ ಅವಶ್ಯಕತೆ ಇಲ್ಲ. 20 ನಿಮಿಷ ಅಂದ್ರೆ 20 ನಿಮಿಷ ಕರೆಕ್ಟಾಗಿ ಮಾತಾಡ್ತದೆ. ನನಗೆ ಗಡಿಯಾರ ಬೇಡ, ಏನು ಬೇಡ. ಅರ್ಧ ಗಂಟೆ ಟಕ್ ನಿಲ್ಲಿಸ್ಬಿಡ್ತೇನೆ. ನಿಲ್ಲಿಸಿದಾಗ ನಿಮ್ಗೆ ಆಶ್ಚರ್ಯ ಆಗ್ತದೆ, ಏನು ಸೆಕೆಂಡ್ ಟು ಸೆಕೆಂಡ್ ನಿಲ್ಲಿಸ್ತಾರಲ್ಲ ಅಂತ. ಆದರೂ ಒಂದೇ ಒಂದು ವಾಚ್ ವಸ್ತು ಒಬ್ಬರಿಗೆ ಶೋ ವಸ್ತು ಆಗ್ತದೆ, ಒಬ್ಬರಿಗೆ ಭೋಗ ಆಗ್ತದೆ. ಹೀಗೆ ಅನೇಕ ಕೆಲವರು ಆಭರಣ ಮಾಡಿಸ್ತಾರೆ ಈಶ್ವರ ಕಾರ್ಯ ಅಂತ ಇಟ್ಕೊಂಡ್ರೆ. ಅವರಿಗೆ ಮಾಡಿಸಿದ ಮೇಲೆ ವರ್ಷಕ್ಕೆ ಒಂದ್ಸಲ ಹಾಕಿರ್ತಾರೋ 2 ಸಲ ಹಾಕಿರ್ತಾರೆ, ಬಾಕಿ ದಿನಗಳೆಲ್ಲ ಲಾಕರ್ನಲ್ಲಿ ಇರ್ತದೆ. ಭೋಗ ವಸ್ತು ಎಲ್ಲದ ಭೋಗ ಲಾಕರ್ ಭೋಗ. ಸ್ವಲ್ಪ ನೀವು ಚಿಂತನೆ ಮಾಡಬೇಕು. ಹಿಂದೆ ಮುಂದೆ ಸುಮ್ಮನೆ ಕೂತ್ಕೊಂಡ್ರೆ ನಿಮಗೆ ಇವುಗಳ ಡೆಪ್ತ್ ಗೊತ್ತಾಗೋದಿಲ್ಲ. ಈಗ ಇಂಜಿನಿಯರ್ ಅಂತ ನೋಡ್ರೆ ಪ್ಲಾನು ಎಲಿವೇಷನ್ ತೋರಿಸ್ತಾರೆ, ನಿಮಗೆ ಡೆಪ್ತ್ ಗೊತ್ತೇ ಆಗೋದಿಲ್ಲ. ಅವ ಅದೇ ಇಂಜಿನಿಯರು ಅದನ್ನ ಕ್ಯಾಡ್ ಮೇಲೆ ಹಾಕಿ ಪರ್ಸ್ಪೆಕ್ಟಿವ್ ಯಾವ ತೋರಿಸ್ತಾನೆ, ವಾವ್ ನಮ್ಮನೆ ಈ ಥರ ಕಾಣ್ತದ, ಇದೇ ಥರ ಕಾಣ್ತದೆ ಅಂತ. ನಮ್ಮ ಹಿಂಗೆ ಇದೇ ಕಲರು, ಇದೇ ಟೋನು, ಎಲ್ಲ ಹೀಗೆ ಇರ್ತದೆ, ಲ್ಯಾಂಡ್ಸ್ಕೇಪ್ ಇದೇ ಥರ ಇರ್ತದೆ, ಕಾರ್ ಹಿಂಗೇ ಬರ್ತದೆ, ನೋಡಿ ಬಂತು. ಯಾವಾಗ ಚಿಂತನೆ ಮಾಡ್ತೀವಿ ಆವಾಗ ಅದರ ಡೆಪ್ತ್ ಗೊತ್ತಾಗ್ತದೆ. ಚಿಂತನೆ ಯಾವಾಗಲೂ ಅನುಭವ ರಹಿತವಾಗುವುದಿಲ್ಲ, ಅದು ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಚಿಂತನೆ ಆಗ್ತದೆ. ಯಾವುದೇ ಚಿಂತನೆ ಇಲ್ಲ, ಅನುಭವದ ಹಿನ್ನೆಲೆ. ಸೊ ಈ ಪ್ರಕಾರವಾಗಿ ನಾವು ಚಿಂತನೆ ಮಾಡಿದಾಗ ನಾವು ಕಂಡುಬರುವಂಥ ವಿಷಯ ಏನು ಅಂತಂದರೆ, ಒಂದೇ ಜಗತ್ತು ಅದು ಒಬ್ಬನಿಂದ ಉಂಟಾಗ್ತದೆ, ಒಬ್ಬನಿಗೆ ಭೋಗ ವಸ್ತುವಾಗ್ತದೆ. ಮಾಯಾವೃತ್ಯಾತ್ಮಕೋ ಹಿಂ ಮಾಯಾವೃತ್ಯಾತ್ಮಕೋ ಹೀಶ ಸಂಕಲ್ಪ ಸಾಧನಂ ಜನೌ ಮನೋವೃತ್ಯಾತ್ಮಕೋ ಜೀವ ಸಂಕಲ್ಪೋ ಭೋಗ ಸಾಧನಂ ಮಾಯಾವೃತ್ಯಾತ್ಮಕೋ ಹೀಶ ಸಂಕಲ್ಪ ಸಾಧನಂ ಜನೌ ಮನೋವೃತ್ಯಾತ್ಮಕೋ ಜೀವ ಸಂಕಲ್ಪೋ ಭೋಗ ಸಾಧನಂ. ಆಯಿತು, ಭಗವಂತ ಜಗತ್ತನ್ನು ಉಂಟು ಮಾಡಿದ, ಯಾವ ಸಾಧನೆಗಳಿಂದ ಉಂಟು ಮಾಡಿದ? ಅವನಿಗೆ ಸಾಧನೆಗಳೇನು? ಅವನಂತೂ ಸನ್ಯಾಸಿ, ಅವನಿಗೇನು ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ, ಆಕಾರ ಇಲ್ಲ, ಕೈ ಇಲ್ಲ, ಕಾಲಿಲ್ಲ. ಅವರು ನಾಳೆ ಮಾಯಿಕ ಆಯ್ತು, ಮಾಯಿಕವಾಗೆ ಮಾಡಲಿ. ಉಪಕರಣ ಏನು? ಇನ್ನು ಇವನು ಭೋಗಿಸ್ತಾನಲ್ವ ಜೀವ, ಇವನ ಉಪಕರಣಗಳೇನು? ಯಾವ ಸಲಕರಣೆಗಳು, ಯಾವ ಉಪಕರಣಗಳು, ಯಾವ ಇನ್ಸ್ಟ್ರೂಮೆಂಟ್ಗಳನ್ನು ಇಟ್ಟುಕೊಂಡು ಅವನು ಭೋಗಿಸ್ತಾನೆ? ಅವನು ಉಂಟು ಮಾಡಿದ, ಯಾವ ಅಂಗಗಳನ್ನು, ಯಾವ ಅಂಗಾಂಗಗಳನ್ನು ಉಪಯೋಗ ಮಾಡ್ತಾನೆ, ಯಾವ ಕರಣಗಳನ್ನು ಉಪಯೋಗ ಮಾಡ್ತಾನೆ, ಹೇಗೆ ಉಪಯೋಗ ಮಾಡ್ತಾನೆ, ಅದಕ್ಕೊಂದೇನೋ ಇರಬೇಕಲ್ವ ಅನ್ನುವ ಪ್ರಶ್ನೆ ಕೇಳಿದರೆ, ಮಾಯಾ ವೃತ್ತಾತ್ಮಿಕ ವೃತ್ತಿ ಆತ್ಮಕ ಮಾಯಾ ವೃತ್ತಿ. ಮಾಯೆ ಎನ್ನುವುದೊಂದು, ಮಾಯೆ ಎನ್ನುವುದೇ ಒಂದು ಉಪಕರಣ. ಈಶ ಸಂಕಲ್ಪ ಈ ಸಾಧನಂ, ಅದು ಅವನಿಗೆ ಏನು ಈ ಜಗತ್ತು ಹುಟ್ಟಲಿಕ್ಕೆ, ಈ ಜಗತ್ತು ಉಂಟಾಗಲಿಕ್ಕೆ ಅವನ ಸಂಕಲ್ಪ ಮಾತ್ರವಾದ ಸಾಧನ ವೃತ್ತಿ. ಸಂಕಲ್ಪ ವೃತ್ತಿ ಏನಿದೆಯೋ ಅದು ಮಾತ್ರ ಅವನಿಗಿರುವಂಥ ಸಾಧನ. ಏನಂತೇಳಿ, ಬಹುಶ್ಯಾಂ ಪ್ರಜಾ ಏಯೇತಿ, ನಾನು ಅನೇಕವಾಗಬೇಕು ಸಾಕು ಅಷ್ಟೇ. ಇದು ಅವನಲ್ಲಿ ಯಾರಿಂದ ಪ್ರೇರಿತವಾಗಿ ಬರುತ್ತದೆ? ಯಾರಿಂದ ಪ್ರೇರಿತವಾಗುತ್ತದೆ? ಮಾಯೆ ತನ್ನ ಒಳಗಿರುವಂತಹ ಸತ್ವ ರಜಸ್ಸು ತಮೋ ಗುಣಗಳ ಸಂಸ್ಕಾರಗಳಿಂದ ಕೂಡಿದಂತಹ ಮಾಯ ಯಾವಾಗ ಮೆಚ್ಯೂರ್ ಆಗ್ತದೆ ಅಲ್ಲಿವರೆಗೂ ನಾವೆಲ್ಲ ಗಾಢವಾದ ಪ್ರಳಯ ನಿದ್ರೆಯಲ್ಲಿ ಇರ್ತೀವಿ. ಅಲ್ಲಿ ಅದು ಮೆಚ್ಯೂರ್ ಆಗ್ತದೆ. ಅದು ಮೆಚ್ಯೂರ್ ಆದಾಗ ಇವನ ತರಂಗಗಳು, ಇವನ ವೈಬ್ರೇಷನ್ಸ್ಗಳು ಸ್ಟಾರ್ಟ್ ಆಗ್ತವೆ. ಸಂಕಲ್ಪ ಉಂಟಾಗ್ತದೆ. ಏನು? ಬಹುಶ್ಯಾಂ ಪ್ರಜಾ ಈ ನಾನು ಅನೇಕವಾಗಬೇಕು. ಇನ್ಫ್ಯಾಕ್ಟ್ ಯಾರು ಈಶ್ವರ? ಮಾಯಾವೃತ್ತಿಯಾತ್ಮಕ ಈಶ್ವರ. ಅವನ ಸಹಜತೆಯೇ ಮಾಯ. ಅವನು ಮಾಯ ಸಹಿತವಾಗೇ ಇದ್ದಾನೆ. ಅವನು ಮಾ ಬಾ ಅಮ್ಮ ಇಲ್ಲಿ ಕೂತ್ಕೋ ಬಾ, ನೀನೀಗ ಸೃಷ್ಟಿ ಮಾಡು, ನನಗೆ ಯಾಕೆ ಸೃಷ್ಟಿ ಮಾಡಬೇಕು ಅನಿಸ್ತಾ ಇದೆ ಮಾಡು, ಏನೂ ಇಲ್ಲ ಸಹಜವಾಗಿ. ಅದು ಈ ಜಗತ್ತಿನ ಸೃಷ್ಟಿಗೆ ಏನಾಗುತ್ತೆ? ಸಾಧನಂ. ಈಗ ಹೇಳಿ ಸಾಧನ ಯಾವುದು? ಸಂಕಲ್ಪ ಮಾತ್ರ ಸಾಧನ. ಏನು ಸಂಕಲ್ಪ? ಹೇಗಿರ್ತದೆ? ವೃತ್ತಿ ರೂಪಕವಾಗಿರ್ತದೆ. ನಿಮ್ಮ ವ್ಯವಹಾರದಲ್ಲಿ ಹಾಗೆ ಮಾಡ್ತೀರಿ ನೋಡ್ರಿ. ಏನಂತೀಯ? ನಾವೊಂದು ಮನೆ ಕಟ್ಸೋಣ, ಏನು ಬಂತು ಸಂಕಲ್ಪ ವೃತ್ತಿ? ಇನ್ನು ಏನು ಮಾಯ ಹೋಗ್ಬೇಕಲ್ಲ. ಆಯ್ತು ರೀ ಕಟ್ಟೋಣ, ಆವಾಗ ಸಂಕಲ್ಪ ಆಯ್ತು. ಆಮೇಲೆ ಏನ್ ಮಾಡ್ತಾರೆ? ಸೈಟೇ ಇಲ್ಲ ನಮ್ದು, ಆವಾಗ ಸೈಟಿಗೆ ಸಂಕಲ್ಪ. ಆ ಸೈಟನ್ನು ಹುಡುಕಾಡಿ ಒಂದು ಸೈಟ್ ಮಾಡ್ಕೊಳ್ತಾರೆ. ಆಮೇಲೆ ಯಾವ ತರ ಕಟ್ಟಬೇಕು ಅಂತ ಅಷ್ಟೊತ್ತಿಗೆ ಭಾಳ ಭಾರಿ ಡಿಸ್ಕಷನ್. ಸಿಂಗಲ್ ಕೆ ಬಿ ಎಚ್ ಕೆ, ಸಿಂಗಲ್ ಬಿ ಎಚ್ ಕೆ, ಡಬಲ್ ಬಿ ಎಚ್ ಕೆ, ಟೂ ಬಿ ಎಚ್ ಕೆ, ತ್ರೀ ಬಿ ಎಚ್ ಕೆ, ಈ ಕಟ್ಟೋದು ಕಟ್ತೀವಿ, ನಾಳೆ ಮೊಮ್ಮಕ್ಕಳು ಹುಡ್ತಾರೆ, ಅವೆಲ್ಲ ಇರಲಿಕ್ಕೆ ರೂಮ್ ಬೇಕು. ನೋಡಿ ಎಲ್ಲ ವೃತ್ತಿಗಳು ಅನುಸುಗಳಾಗಬೇಕು. ಸೇಮ್ ಥಿಂಗ್ ಇನ್ ಟೋಟಾಲಿಟಿ. ಈಶ್ವರ ಸಂಕಲ್ಪ ಅನೇಕವಾಗಬೇಕು, ಬಹು ಆಗಬೇಕು ಅಂತ ಅವನು ಸಂಕಲ್ಪ ಮಾಡಿಬಿಟ್ಟು ಏನು ಮಾಡ್ತಾನೆ? ಈ ಹುಟ್ಟಿಗೆ, ಈ ಜಗತ್ತಿನ ಹುಟ್ಟಿಗೆ ಕಾರಣವಾಗ್ತಾನೆ. ಮತ್ತೆ ಜೀವ ಸಂಕಲ್ಪ, ಜೀವ ಸಂಕಲ್ಪ ಮನೋವೃತ್ತ್ಯಾತ್ಮಕ, ಅದು ಈಶ್ವರ ಸಂಕಲ್ಪ. ಜಗತ್ತಿನ ಸೃಷ್ಟಿ ಹೌದಾ? ಇನ್ನು ಜೀವನ ಸೃಷ್ಟಿ ಎಂಥದ್ದು? ಎಂಥದ್ದು? ಇಷ್ಟವಾದ ಜಗತ್ತು, ದ್ವೇಷಿತವಾದ ಜಗತ್ತು. ನಾನು ಭಾರಿ ಇಷ್ಟಪಟ್ಟಂತಹ ಹೂವು, ಅಯ್ಯೋ ಈ ಆಭರಣ ಡಿಸೈನ್ ಭಾರಿ ಇಷ್ಟ ರೀ ನನಗೆ. ಇದು ಕೇವಲ ಐಶ್ವರ್ಯ ಮಾತ್ರ ಹಾಕಿತ್ತು, ಬೇರೆ ಯಾರು ಹಾಕಿಲ್ಲ. ಇದನ್ನು ಇದು ನಂಗೆ ಭಾರಿ ಇಷ್ಟ ರೀ. ನೀವು ಯಾವಾಗ ನೋಡ್ಲಿಕ್ಕೆ ಹೋಗಿದ್ರಿ ಸ್ವಾಮಿ? ಐಶ್ವರ್ಯ ಅಲ್ಲಿಲ್ಲ. ಒಂದಾನೊಂದು ಕಾಲ ನಮ್ಮ ಕಾಲಿತ್ತು ಹಿಮ ಮಾಲಿನ್ಯ ಉದಾಹರಣೆ. ಎಲ್ಲಿ ಬಂತದು? ವೃತ್ತಿಯೊಳಗಿದೆ, ವೃತ್ತಿಯೊಳಗಿದೆ. ವೃತ್ತಿಯೊಳಗಿದ್ದದ್ದು ಬಾಹ್ಯ ಜಗತ್ತಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ. ಏನಂತ ಮ್ಯಾನಿಫೆಸ್ಟ್ ಆಗ್ತದೆ? ಇದು ಇಷ್ಟವಾದದ್ದು, ಇದು ಅನಿಷ್ಟವಾದದ್ದು, ಇದು ನನಗೆ ಭಾರಿ ಬೇಕು, ನನಗೆ ಇದಂದ್ರೆ ಬಹಳ ಪ್ರೀತಿ, ಇವೆಲ್ಲ ಇಷ್ಟ ಅನಿಷ್ಟಗಳು. ಅಯ್ಯೋ ಅದು ಮುಖ ನೋಡ್ಲಿಕ್ಕೆ ಆಗುದಿಲ್ಲ, ದ್ವೇಷ. ಸೊ ಮನೋವೃತ್ತ್ಯಾತ್ಮಕ ಜೀವ ಸಂಕಲ್ಪ. ಇದು ಯಾರ ಸಂಕಲ್ಪ? ಇದು ಇಷ್ಟ ಅನಿಷ್ಟ, ಪ್ರೀತಿ ದ್ವೇಷ, ಇವು ಜೀವನ ಸಂಕಲ್ಪ. ಇವು ಏನ್ ಮಾಡ್ತವೆ? ಭೋಗ ಸಾಧನಂ. ಜಗತ್ತಿನ ಭೋಗಕ್ಕೆ ಇವು ಅನುಕೂಲ ಮಾಡಿಕೊಡ್ತವೆ. 20ನೇ ಶ್ಲೋಕ. ಈಶ ನಿರ್ಮಿತ ಮಣ್ಯಾದೌ ವಸ್ತುನೈಕ ವಿಧೇ ಸ್ಥಿತಿ ಭೋಕ್ತೃ ಭೋಕ್ತೃಧೀ ವೃತ್ತಿ ನಾನಾತ್ವ ಭೋಗೋ ಬಹುದೇಶ್ಯತೆ. ಈಶ ನಿರ್ಮಿತ ಮಣ್ಯಾದೌ ವಸ್ತುನ್ ಏಕ ವಿಧೇ ಸ್ಥಿತಿ ಭೋಕ್ತೃ ಬುದ್ಧಿ ವೃತ್ತಿ ನಾನಾತ್ವಾದ ಭೋಗೋ ಬಹುದೇಶ್ಯತೆ. ಉದಾಹರಣೆ ಕೊಡ್ತಾರೆ, ಚಂದ ಉದಾಹರಣೆ. ಮೂರು ಶ್ಲೋಕದಲ್ಲಿ ಈ ಉದಾಹರಣೆಯನ್ನು ವಿವರಿಸ್ತಾರೆ. ಎಷ್ಟು ಚಂದ ಇದೆ ನೋಡಿ. ಮಣಿ ಆದವು ನವರತ್ನ ಮಾಲ, ನಮ್ದು ಲೈವ್ ಪ್ರಯೋಗಶಾಲೆ ಹೌದೇ. ನೀವು ಮೋಸ ಹೋಗ್ಬೇಡ್ರಿ, ಇದೇನು ಡೌಟ್ ಅನ್ನಂಗಿದೆ ಒರಿಜಿನಲ್ ಯಾವುದಕ್ಕೆ ಹೌದು ಅಲ್ವೋ ಅಂತ. ಇರ್ಬೋದು ಇನ್ನೇನೋ ಒಂದು ಬಿಚ್ಚಿಕೊಂಡಿದೆ, ಒಳಗೆ ಬೀಜ ಇದೆ, ಯಾಲಕ್ಕಿ ಬೀಜ ಇದೆ, ಬಣ್ಣ ಹಾಕಿದ್ದಾರೆ, ಎಲ್ಲೋ ಬಣ್ಣ ಹಾಕಿದ್ದಾರೆ. ಏನಿವೆ ಇದನ್ನು ಮಣಿ ಅಂತ ತಿಳ್ಕೊಳ್ಳಿ. ಮಣಿನೂ ಇವೆ ಇದು, ಅದೇ ಮಧ್ಯ ಮಧ್ಯದ ಮಣಿನೂ ಇವೆ. ಸೊ ಈಗ ಈ ಮಣಿ ಏನಿದು ಮಾಣಿಕ್ಯ ಅಂತೀವಿ, ಪಚ್ಚೆ ಅಂತ ಕರಿತೀವಿ, ಅದು ವೈಡೂರ್ಯ ಅಂತೀವಿ, ವಜ್ರ ಅಂತೀವಿ, ಇಲ್ಲ ಏನಿವು ನೀಲ ಹವಳ ಅಂತ ಕರಿತೀವಿ, ಇವೆಲ್ಲ ಏನಿವು ಈಶ್ವರ ಸೃಷ್ಟಿ ಹೌದಾ. ಅದೇ ಮಣ್ಯಾದೋ ಈಶ್ವ ನಿರ್ಮಿತ, ಈಶ ನಿರ್ಮಿತ ಭಗವಂತನ ಸೃಷ್ಟಿಸಲ್ಪಟ್ಟ ಮಣಿಗಳು ಎಷ್ಟು ವಿಧ, ಎಷ್ಟು ವಿಧ ವಿಧವಾಗಿವೆ, ಅನೇಕ ಅನೇಕ ವಿಧವಾಗಿವೆ. ಹೀಗೆ ಹಾಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಯಾರೋ ಯಾರು ನೋಡಿದೆ ಅದು ನೋಡಿದೆ ಶೆಟ್ಟ ಕೈಯಾಗಿಲ್ಲ ಯಾರೋ ಎಲ್ಲರೂ ಶೆಟ್ರ ನೀಲ ನೀಲಮಣಿ ಹಾಕೊಂಡ, ನೀಲಮಣಿ ದೊಡ್ಡ ನೀಲಮಣಿ ಹಾಕೊಂಡ ನೋಡಿದ್ರ. ಆಮೇಲೆ ಅಜ್ಜ ಸ್ವಾಮೀಜಿ ಕೇಳಿದ್ರು, ಹೇಳ್ತಾರ್ರು ಚಂದ್ರ ನೀರು ಬೇರೆ, ಸೌಮ್ಯ ನೀರು ಬೇರೆ, ಸಾಫ್ಟ್ ನೀರು ಬೇರೆ, ಅದನ್ನು ಮೂಲ ರೇಟ್ ಮಣಿಯೊಳಗನೆ ಮತ್ತಷ್ಟು ವೆರೈಟಿ, ಇನ್ನೂ ಎಷ್ಟು ವೆರೈಟಿ. ಈ ಹವಳ, ಹವಳ ಏನಿದೆಯಲ್ಲ ವಿತ್ ಹೋಲ ಬರ್ತದೆ, ಇನ್ನು ಕೆಲವು ಸಾಲಿಡ್ ಬರ್ತದೆ ಮಂಗಳ. ಸೊ ಈಶ ನಿರ್ಮಿತ ಮಣ್ಯಾದು ಅನೇಕ ವಿಧೇ ಸ್ಥಿತಿ, ಎಷ್ಟು ವಿಧ ವಿಧವಾಗಿವೆ, ಅನೇಕ ವಿಧ ವಿಧವಾಗಿವೆ. ಅದು ಯಾವಾಗ, ಅದು ಈಶ್ವರ ಸೃಷ್ಟಿ. ಹಂಗೆ ಹಾಕಿದೆ ಹಂಗಿದೆ, ಅದು ಕೆಂಪು ಹಾಕಿದೆ ಅದು ಇದೆ, ಅದಕ್ಕೆ ಮಾಣಿಕ್ಯ ಅಂತ ಯಾಕೆ ಕರಿಬೇಕು ಅದು ಇದೆ, ಅದು ಪಚ್ಚ ಅಂತ ಯಾಕೆ ಕರಿಬೇಕು ಅದು ಇದೆ ಅಷ್ಟೇ. ಅಲ್ಲಿ ಮುಗಿದೋದು ಈಶ್ವರ ಕಾರ್ಯ. ಆದ್ರೆ ಯಾವಾಗ ಇವನ ಜೀವ ಅದನ್ನು ಉಪಯೋಗ ಮಾಡ್ತಾನೆ, ಹೆಂಗ್ ನೋಡ್ತಾನೆ, ಅಯ್ಯೋ ಇದು ನಿಮ್ಗೆ ಆಗಿ ಬರೋದಿಲ್ಲ, ಹಾಕಬಿಡಿ ಅಷ್ಟು ಹೇಳಿಬಿಡಿ ಸಾಕವಾಗ. ಓ ಬಬ್ಬ ಹೊಡಿದಾನವನ ಪುಷ್ಯರಾಗ ಇಟ್ಕೊಂಡಿದ್ನಲ್ಲ, ಏನ್ ಚೆನ್ನಾಗಿತ್ತು ಅಂತ ಅನ್ಕೊಂಡಿದ್ದೆ, ಇವ್ರು ಹಿಂಗೆ ಹೇಳ್ಬಿಟ್ರು ಅದನ್ನು ಆಗಿ ಬರೋದಿದ್ದಂತೆ, ಪಚ್ಚೆ ಇಟ್ಕೋಬೇಕಂತೆ. ಏ ಪಚ್ಚೆನೆ ಇಟ್ಕೊಳ್ತೇನಪ್ಪ ಇನ್ನೇನ್ ಮಾಡೋದು, ಈ ವಾಸ್ತು ಹೇಳ್ದಂಗ್ರಿ, ವಾಸ್ತು ಅವ್ರು ಬಂದು ಏನ್ ಮಾಡ್ಬಿಡ್ತಾರೆ, ಒಂದ್ ಕಟ್ಟಿ ಹಿಂಗೆ ಎಸರು ಹೋಗ್ಬಿಡ್ತಾರೆ. ನೋಡ್ಬಿಟ್ಟು ನೋಡ್ ನಾಲ್ಕು ದಿವಸ ನಿತ್ಯ ಹಾಕ್ತಿರ್ತೀನಿ, ಎಷ್ಟು ವೆರೈಟೀಸ್ ಆಫ್ ಮಣಿಗಳು, ಎಷ್ಟು ವೆರೈಟೀಸ್. ಇವನು ಅವುಗಳನ್ನ ಉಪಯೋಗಿಸಿಕೊಳ್ಳುವಾಗ ತನ್ನ ತನ್ನದ ಅಂತಹ ವೃತ್ತಿಗಳನ್ನು ಜೋಡಿಸ್ತಾನೆ. ಇದು ನನಗೆ ಆಗಿ ಬರುವುದಿಲ್ಲ, ಇದು ನನಗೆ ಆಗ್ತದೆ, ಇದರಿಂದ ಮಂಗಳ ಆಗ್ತದೆ, ಇದರಿಂದ ಐಶ್ವರ್ಯ ಬರ್ತದೆ, ಇದರಿಂದ ಮನೆಯೊಳಗೆ ಅನ್ನ ಪ್ರಾಪ್ತಿ ಆಗ್ತದೆ, ಇದರಿಂದ ನನಗೆ ಸಂತಾನ ಪ್ರಾಪ್ತಿ ಆಗ್ತದೆ, ಇವೆಲ್ಲ ಅವನವನ ಕಾಮನೆಗಳು. ಅರ್ಥ ಆಗಲಿಲ್ಲ ನಿಮಗೆ? ಭಗವಂತನ ವಸ್ತು ಒಂದಿದ್ರೂ ಕೂಡ ಆ ವಸ್ತು ಜೀವರಿಗೆ ಅನೇಕವಾಗಿ ಲಭ್ಯವಾಗ್ತದೆ, ಅವರವರ ಪ್ರವೃತ್ತಿ, ಅವರವರ ಸಂಸ್ಕಾರಗಳು, ಅವರವರ ವಾಸನಾಗಳಿಗೆ ಹೌದಲ್ಲ, ಅವರವರ ವಾಸನಾಗಳಿಗೆ ತಕ್ಕಂತೆ. ಹೀಗಾಗಿ ಏನಂತಾರೆ, ಈಶ ನಿರ್ಮಿತ ಮಣ್ಯಾದ ವಸ್ತುನೇ ಅನೇಕ ಅನೇಕ ಏಕ ವಿಧೇ ಸ್ಥಿತಿ, ಅನೇಕ ವಿಧೇ ಸ್ಥಿತಿ, ಭೋಕ್ತೃ ಅಧಿವೃತ್ತಿ ನಾನಾತ್ವಾತ್ ಭೋಗ ಬಹುದೇಶ್ಯತೆ. ಭೋಕ್ತೃವಿನ ಪ್ರವೃತ್ತಿಗೆ ತಕ್ಕಂತೆ, ಭೋಕ್ತೃವಿನ ವಾಸನಾ ಬಲಕ್ಕೆ ತಕ್ಕಂತೆ ಅವುಗಳ ಸಂಬಂಧದಲ್ಲಿ ಮನೋವಿಕಲ್ಪಗಳು ನಾನಾ. ವಸ್ತು ನಾನಾ ಆಗಿಲ್ಲ. ನಿಮಗೆ ಇದು ಅರ್ಥ ಆಗಲಿಲ್ಲ ಅಂತಂದ್ರೆ ಅವರು ಇದನ್ನು ವಿವರಿಸಿರುತ್ತಾರೆ, ಇಪ್ಪತ್ತೊಂದನೇ ಶ್ಲೋಕ. ವೃಷತ್ಯೇಕೋ ಮಣಿಂ ಲಬ್ಧ್ವಾ ಕೃಧ್ಯತ್ಯನ್ಯೋ ಹ್ಯಲಾಭತಃ ಪಶ್ಯತ್ಯೇವ ವಿರಕ್ತೋತ್ರ ನ ವೃಷ್ಯತಿ ನ ಕುಪ್ಯತಿ. ವೃಷ್ಯತ್ಯೇಕೋ ಮಣಿಂ ಲಬ್ಧ್ವಾ ಕೃಧ್ಯತ್ಯನ್ಯೋ ಹ್ಯಲಾಭತಃ ಪಶ್ಯತ್ಯೇವ ವಿರಕ್ತೋತ್ರ ನ ಭೃಷ್ಯತಿ ನ ಕುಪ್ಯತಿ. ಚಂದದ ನೋಡಿ, ಮಣಿಂ ಲಬ್ಧ್ವಾ ಏಕಃ ಭೃಷ್ಯತಿ. ಅಬ್ಬ, ನಾನು ಅನ್ಕೊಂಡಂಗೆ 60 ಕ್ಯಾರೆಟ್ ಸಿಕ್ತು. ಅವ್ರು ಹೇಳಿದ್ರು not even 14, not even 18, only 16 ಕ್ಯಾರೆಟ್ ಪುಷ್ಯರಾಗನ ಇಟ್ಕೋಬೇಕು ಅಂತ ಹೇಳಿದ್ರು. ಅಮ್ಮ ಅಂತ ನನಗೆ ಸಿಕ್ಕಿದ್ದು ವೃಷ್ಯತಿ. ಹೌದಾ? ಅದು ಇರೋದೇ ಒಂದು ಮಾರ್ಕೆಟ್ನಾಗ. ಈಗ ಇನ್ನೊಬ್ಬನ ಹುಡ್ಕೊಂಡು ಬಂದಿದ್ದ, ಏನ್ರಿ ಈಗ ನೋಡ್ಕೊಂಡ್ಕೊಂಡು ಬಂದ್ರು ಏನಾಯ್ತೀಗ? ಅನ್ಯ ಅಲಾಭತಃ, ಅವನಿಗೆ ಅದು ಪ್ರಾಪ್ತವಾಗದೇ ಇದ್ದರಿಂದ ಏನಾಯ್ತು ಈಗ ಅವನಿಗೆ? ಅವನು ಕುಪ್ಯತಿ. ಓ, ನನಗಿಂತ ಬರ್ತೀನಿ ಅಂದ ಎಷ್ಟು ಸಕ್ಕ ಅವನಿಗೆ. ನಾನು ಏನಂತ ಕೂಡ ಅಲೋ ನೀ ಬರ್ತೀಯ ಅಂತ ಅವನಿಗೇನು ಗೊತ್ತು? ಸೋ ಏಕ ಋಷ್ಯತಿ ಏಕ ಕುಪ್ಯತಿ. ಹೌದಾ? ಇನ್ನೇನು ಸಾಧು ಬಾಯ್ತ ಪಶ್ಯತಿ ನೋಡ್ತ ನ ವೃಷ್ಯತಿ ನ ಗುಪ್ಯತಿ. ಯಾಕ ಅವ ವಿರಕ್ತ, ಅವ ಸಾಧು ವಿರಕ್ತ, ಇವುಗಳ ನಮಗೆ ಯಾವ ಆಸಕ್ತಿಯೂ ಇಲ್ಲ. ಇವ್ರ ಗುರುನಾಥ್ ಮಹಾರಾಜ್ ಅಲ್ಲಿ ಅಂಗಡಿ ಇಟ್ಟಾರ ಅಲ್ಲಿ ಒಳಗಡೆ. ಏನ್ರಿ ಅಂಗಡಿ ಇಡೋ ಪದ್ಧತಿ ಅಂತಂದ್ರೆ 4 ಮಂದಿಗೆ ಕಾಣೋಂಗ್ ಇಡ್ಬೇಕ್ರಿ, ಅದ್ ನೀವು ಒಳಗೆ ಇಟ್ಟಿರಿ. ಹೌದು, ಇಕ್ಕ ಒಳಗೆ ಇಡ್ಬೇಕಾಗ್ತದೆ. ಅವ್ರಿಗೆ ಇನ್ನೊಂದು ಅಂಗಡಿ ಇದೆ, ಅದರಿಂದ ಅವ್ರಿಗಿರ್ಲಿ ಅವ್ರಿರ್ಲಿ ಅಲ್ಲಿ ಇಟ್ಟಿದ್ದಾರೆ. ಮೊನ್ನೆ ಅಕಸ್ಮಾತ್ ಅಜ್ಜ ಸ್ವಾಮೀಜಿ ನೋಡ್ಲಿಕ್ಕೆ ರೂಮಿಗೆ ಹೋದಾಗ ಅಲ್ಲಿ ಇಟ್ಟದನ್ನ ನೋಡ. ಏನ್ ಬೇಕಂತ ನೋಡಿದೆ? ಸ್ಫಟಿಕ ಬೇಕಂತ ನೋಡಿದ್ನ, ಲಿಂಗ ಬೇಕಂತ ನೋಡಿದ್ನ, ರುದ್ರಾಕ್ಷ ಬೇಕಂತ ನೋಡಿದ್ನ, ಆಭರಣ ಬೇಕಂತ ನೋಡಿದ್ನ, ಏನ್ ಬೇಕಂತ ನೋಡಿದೆ? ನೋಡಿದ್ನಪ್ಪ ಅಷ್ಟೇ. ನ ವೃಷ್ಯತಿ ನ ಕುಪ್ಯತಿ. ಆದ್ರೆ ಆಮೇಲೆ ಇವ್ರು ಮಾತಾಡ್ಬೇಕಾಗ್ತದೆ. ಸ್ವಾಮೀಜಿ ಭಾರಿ ಇಷ್ಟ ಆಯ್ತು, ಎಷ್ಟು ಚೆಂದ ಇಟ್ಟಿದ್ವಿ ಎಲ್ಲ ಇಷ್ಟ. ಇದು ಅವ್ರದ್ದು ಅಂತ ಹೇಳಿ ಎನ್ಕರೇಜ್ ಮಾಡ್ಬೇಕಲ್ವಾ? ಬಹಳ ಚೆನ್ನಾಗಿದೆ, ಸುಂದರವಾಗಿಟ್ಟಿದ್ದೀರಾ, ಶಿಸ್ತಾಗಿಟ್ಟಿದ್ದೀರಾ. ಸೊ ವ್ಯಾಪಾರಕ್ಕೆ ಬಂದಾಗ ಅದು ಅಸ್ತವ್ಯಸ್ತ ಆಗದಂಗೆ ನೋಡ್ಕೊಡ್ರಿ, ಕರೆಕ್ಟಾಗಿ ಲೆಕ್ಕ ಇರ್ರಿ ಅಂತ ಹೇಳ ಬಂದೆ. ಆ ಸ್ವಾಮೀಜಿ ಎಲ್ಲರುಗಳಿಗೂ ಎಷ್ಟು ಲಕ್ಷ ಕೊಡ್ತಾರೆ, ಹಾ ಲೆಕ್ಕ ಇಕ್ಕ ಎಲ್ಲ ಕರೆಕ್ಟಾಗಿ ಇಟ್ಟಿರ್ತಾರೆ, ಏನು ಆಸಕ್ತಿ ಇಲ್ಲ, ಏನೇನು ಆಸಕ್ತಿ ಇಲ್ಲ. ಬಂದಿದ್ರೆ ಸರಿ, ಬಂದದೆ ಹೋದ್ರೆ ಸರಿ. ಸಮರ್ಥರಿದ್ದೀರಿ, ಮೆಚ್ಯೂರ್ಡ್ ಇದ್ದೀರಿ, ಪ್ರಬುದ್ಧರಿದ್ದೀರಿ, ನಿಮ್ಗೆ ಹಿಂದೆ ಮುಂದೆಲ್ಲ ಗೊತ್ತಿದೆ, ನೀವು ನೋಡ್ಕೊಂಡು ಹೋಗ್ತೀರ. ಜಾಸ್ತಿ ಇಟ್ಟು ಮುಗಿದೋಯ್ತು. ಹಾಗೆ ಒಬ್ಬ ವಿರಕ್ತನಿಗೆ ಅದೇ ಮಣಿ ಕಂಡದ್ದೇ ಆದರೆ ಆ ಮಣಿಯನ್ನು ನೋಡ್ತಾನ. ಮಹಾತ್ಮರು ತಮ್ಮ ಶಿಷ್ಯರೊಳಗೂಡಿ ಹೋಗ್ತಾ ಇರ್ತಾರೆ. ಇವತ್ತೇನು ಚಾಯ್ ಸಿಕ್ಕಿಲ್ಲ ಇನ್ನು ಮುಖ ಸಂಪೆಗಳ ಕಾಫಿನೂ ಸಿಕ್ಕಿಲ್ವಾ? ನಾಳೆಯಿಂದ ಅರ್ಧ ಕಾಫಿ ಅರ್ಧ ಚಾಯ್ ಕುಡಿದೆ. ಅವರ ಶಿಷ್ಯರು ಕೂಡ ಮಾರ್ಕೆಟ್ ಅಲ್ಲಿ ಹೋಗ್ತಿರ್ತಾರೆ. ಅಲ್ಲಿ ಶಾಪ್ ಡೈಮಂಡ್ ಜ್ಯುವೆಲರಿ ಮಾರ್ಟ್. ಡೈಮಂಡ್ ಜ್ಯುವೆಲರಿ ಮಾರ್ಟ್ ಅನ್ನು ನೋಡಿದ ತಕ್ಷಣ ಗುರುಗಳಿಗೆ ಅದರೊಳಗೆ ಯಾವ ಆಸಕ್ತಿ ಇಲ್ಲ, ಏನಿಲ್ಲ. ಸೊ ಶಿಷ್ಯರು ಎಲ್ಲ ಕುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಿಷ್ಯ ತಿಳ್ಕೊತಾರೆ, ಹೋಗ್ತಾ ಇರ್ತಾರೆ, ಹೊರಗೆ ನೋಡ್ತಾರೆ, ಗುರುಗಳು ಕಾಣೋದೇ ಇಲ್ಲ. ನೋವು ಹುಡ್ಕೊಂಡು ಬರ್ತಾರೆ ಮತ್ತೆ ಆ ಡೈಮಂಡ್ ಜ್ಯುವೆಲರಿ ಮಾರ್ಟ್. ಅಯ್ಯೋ, ಈ ಗುರುಗಳಿಗೆ ಏನು ಏನಪ್ಪ ಇದು ಕೆಲಸ? ಈಗ ಯಾರು ಆಭರಣ ಕೊಂಡು ಬರ್ತಾರ? ಏನ್ ಕಂದಿ ಯಾರ್ಯಾರಿದಾರು? ಏನು ಹಿಂದೇನು ಮುಂದೇನು? ಏ ಇದು ಏನಪ್ಪ ಕಂದಿ? ನಾವುಗಳೇ ಗುರುನ ಬೆನ್ನತ್ತಿದಲ್ಲ. ಅಲ್ಲಿ ಹೋದ್ರೆ ಅವ್ರು ಒಂದೊಂದ ತಕ್ಷ ತಕ್ಷಣ ನೋಡ್ತಾ ಇರ್ತಾರೆ. ಅದು ಹೆಂಗಿದೆ, ಈ ಉಂಗ್ರೆ ಹೆಂಗಿದೆ, ಅದು ಹೇಗಿದೆ, ಎಲ್ಲ ತಲೆ ತಲೆ ನೋಡಿ ಇಡ್ತಾರೆ. ಇದು ಇಡ್ತಾರೆ ಎಲ್ಲ ಇಟ್ಟು ಆಮೇಲೆ ನಮಸ್ಕಾರ ಹೋಗಿ ಬರ್ತೀವಿ. ಅದು ಬಿಡುಗಲ್ಲ. ಶಿಷ್ಯರು ಕೇಳ್ತಾರೆ, ಏನಾಗಿತ್ತು ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ? ಯಾಕೆ ನೀವು ಹೋಗಿದ್ರೆ ನಮ್ಮ ತಲೆ ಕೆಡಿಸ್ಬಿಟ್ರಿ ನೀವು, ಯಾಕೆ ಅಲ್ಲಿ ಹೋಗಿದ್ರಿ? ಅಪ್ಪ ನಾನು ಯಾಕೂ ಹೋಗಿಲ್ಲ, ಅದಷ್ಟು ಮುಟ್ಟಿದ್ನೆಲ್ಲ ಅವನಿಗೆ ಅಷ್ಟು ಪ್ರೀತಿ ಆಗ್ತಿತ್ತು. ವಾಪಸ್ ಅವನಿಗೆ ಅಲ್ಲೇ ಇಟ್ಟು ಆಶೀರ್ವಾದ ಮಾಡಿದೆ. ನನಗಿನ್ನೇನು ಉದ್ದೇಶ ಇದೆ, ಯಾಕೆ ನಾ ಹೋಗ್ಬೇಕು, ಯಾಕೆ ಹೋಗಬಾರ್ದು? ವಿರಕ್ತ ನೃಶ್ಯತಿ ನಕ್ಕೋಬಿಡ್ತಿ. ಅದೇ ಇತರರು ಏನ್ ಮಾಡ್ತಾರೆ, ಪರವಾಗಿಲ್ಲ ರೀ ನಮಗೆ ಅದು ಮೊನ್ನೆ ಹೋಗಿದ್ದು ಡೈಮಂಡ್ ಜ್ಯೂಲರಿ ಮಾರ್ಟಿಗೆ, ಅವಂಗಲ್ಲ ಬಹಳ ಚೆನ್ನಾಗಿ ನಿಮ್ ಕೈ ಕರೆಕ್ಟ್ ಆಗಿದೆ ನೋಡಿ. ಆಯ್ತು ಇವತ್ತು ಹೋಗೋಣ, ಹಂಗೆ ನನಗೊಂದು ಕೊಡಿಸ್ಬಿಡ್ರಿ ಅಷ್ಟೆ. ನೀವು ಅದನ್ನ ತಗೊಳ್ಳಿ, ನನಗೆ ಡೈಮಂಡ್ ಕೊಡಿಸ್ತಾರೆ. ವಿರಕ್ತ ಹಾತ್ರ ನ ವೃಷ್ಯತಿ ನ ಕುಪ್ಪತಿ. ಪ್ರಿಯೋ ಪ್ರಿಯ ಉಪೇಕ್ಷಷ್ಟೇ ಆಕಾರ ಮಣಿಗಾಶ್ರಯ ಸೃಷ್ಟ ಜೀವೈರೀಶ ಸೃಷ್ಟ ರೂಪಂ ಸಾಧಾರಣ ತ್ರಿಷು. ಪ್ರಿಯೋ ಪ್ರಿಯ ಉಪೇಕ್ಷಶ್ಚೇ ಆಕಾರ ಮಣಿಗಾಶ್ರಯ ಮನಿಶ್ಚೇತಿ ಮನಿಶ್ಚೇತಿ ಮನಿಶ್ಚೇತನ ಮನಿಶ್ಚೇತಿ ಪ್ರಿಯೋ ಪ್ರಿಯ ಉಪಕ್ಷಶ್ಚೇತಿ ಆಕಾರ ಮಣಿಗಾಶ್ರಯ ಸೃಷ್ಟ ಜೀವೈರೀಶ ಸೃಷ್ಟ ರೂಪಂ ಸಾಧಾರಣ ತ್ರಿಷು. ನೀವೀಗ ನೋಡ್ತಾ ಇದ್ದೀರಿ ಎಷ್ಟು ಸಾಮಾನ್ಯ ಜೀವನದ ಉದಾಹರಣೆಗಳು ತಗೊಂಡಿದ್ದಾರೆ. ದಟ್ ಇಸ್ ದ ಬ್ಯೂಟಿ ಆಫ್ ವಿದ್ಯಾರಣ್ಯ. ಹೋಲ್ ಟೆಕ್ಸ್ಟ್ ನಿಮ್ಮ ನಿತ್ಯ ಜೀವನಕ್ಕೆ ಅನುಕೂಲ ಆಗುವ ಹಾಗೆ ವೇದಾಂತ ವಿಚಾರಗಳನ್ನು ಹೇಳ್ತಾರೆ. ಸಲ ಅನ್ನಿಸ್ತದೆ ಏನು ಆತ್ಮ ಜಿಜ್ಞಾಸನ ಇಲ್ಲಲ್ಲ ಇದ್ರೊಳಗೆ ಅಂತೇಳಿ. ಅಂದ್ರೆ ಆತ್ಮ ಜಿಜ್ಞಾಸನ ಇದೆಯಲ್ಲ, ಜೊತೆ ಜೊತೆಗೆ ಅದನ್ನು ತಗೊಳ್ತಾ ಇದ್ದಾರೆ ನೋಡಿ. ಪ್ರಿಯ ಅಪ್ರಿಯ ಉಪೇಕ್ಷ ಇತಿ ಆಕಾರ ಮಣಿಗಾಶ್ರಯ. ಮಣಿಯನ್ನ ಆಶ್ರಯಿಸಿಕೊಂಡಿವೆ ಪ್ರಿಯ ಅಪ್ರಿಯ ಮತ್ತು ಉಪೇಕ್ಷ. ಉಪೇಕ್ಷ ಅಂದ್ರೆ ಹೇ ಇಸ್ ಓಕೆ ನಥಿಂಗ್ ನಾಟ್ ಮಚ್ ಇಂಟ್ರೆಸ್ಟ್ ಉಪೇಕ್ಷ ಹೌದಾ? ನಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ, ನಿರಾಸಕ್ತಿ. ಉಪೇಕ್ಷ ಅಂದ್ರೆ ನಿರಾಸಕ್ತಿ, ಉಪೇಕ್ಷೆ ಬರ ನಿರಾಸಕ್ತಿ. ಸೊ ನನಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಒಬ್ಬನಂತಾನೆ ನನಗೆ ಅತ್ಯಂತ ಇಷ್ಟ, ಇನ್ನೊಬ್ಬರಂತಾನೆ ನನಗೆ ಅಪ್ರಿಯ, ಅದರಂತಹ ಹೊಲಸ್ ಪದಾರ್ಥ ನನಗೆ ಯಾವುದಿಲ್ಲ. ಸೊ ಇವ್ರು ಏನೇ ಮಾಡ್ತಾರೆ, ಪ್ರಿಯ ಅಪ್ರಿಯ ಉಪೇಕ್ಷಶ್ಚೇತಿ ಆಕಾರ ಮಣಿಗಾಶ್ರಯ. ಇವಷ್ಟು ಕೂಡ ಆಕಾರ ಭೇದಗಳೇ ವಿನಃ ಯಾರಿಂದ ಸೃಷ್ಟಿಸಲ್ಪಟ್ಟು, ಜೀವನಿಂದ ಸೃಷ್ಟಿಸಲ್ಪಟ್ಟು. ಇದು ನನಗಿಷ್ಟ ಯಾರ ಸೃಷ್ಟಿ, ಇದು ನನಗಿಷ್ಟ ಇಲ್ಲ ಯಾರದು, ಇದು ನನಗೆ ನಿರಾಸಕ್ತಿ. ಸೃಷ್ಟ ಜೀವೈ ಈಶ ಸೃಷ್ಟಂ ರೂಪಂ ಸಾಧಾರಣ ತ್ರಿಷು. ನೋಡಿ ಈಶ್ವರನಿಂದ ನಿರ್ಮಿತವಾದಂತಹ ಈ ಮಣಿ ಮೂರು ಆಕಾರಗಳ ಮೂರು ಆಕಾರಗಳಿಂದ ಮೂರು ವಿಧವಾಗಿ ನೋಡಲ್ಪಡ್ತದೆ. ಆದರೆ ಮಣಿ ಹೇಗಿದೆಯೋ ನೀ ಇಷ್ಟವಾಗಿ ನೋಡಿದ್ರೆ ಮಣಿ ಪಾಳ ಪಾಳ ಪಾಳ ಪಾಳ ಪಳಿಸ್ತಾವ. ನೀ ಅನಿಷ್ಟವಾಗಿ ನೋಡಿದ್ರೆ ಮಣಿ ಕಪ್ಪಾಗೋದಿಲ್ಲ, ತನ್ನ ಪಾಡಿ ತಾನು ಹೇಗಿದೆಯೋ ಹಾಗೆ ಇದೆ. ಸೊ ಹಾಗಾದ್ರೆ ಹೇಳು ನನಗೀಗ, ಜೀವ ಸೃಷ್ಟಿಯಲ್ಲಿ ಪ್ರಾಬ್ಲಮ್ ಇದೆಯೋ ಈಶ್ವರ ಸೃಷ್ಟಿಯಲ್ಲಿ ಪ್ರಾಬ್ಲಮ್ ಇದೆಯೋ? ನೋಡಿ, ಈಶ್ವರ ಸೃಷ್ಟಿ ಅಂದ್ರೆ ಒಂದು ಟನೆಲ್ ಸೈಟ್ ಇದ್ದಂಗೆ, ಒಂದು ಒಂದು ಒಂದು ಬಾಯ್ ಲಾರ್ಜ್ ಸೈಟ್ ಇದ್ದಂಗೆ. ಈಗ ನಿಮಗೆ ಅಗ್ದಿ ನಾಟಕೀಯವಾಗಿರ್ಬೇಕಂದ್ರೆ ಎಲ್ಲರೂ ಫ್ಲೈಟ್ನಿಂದ ಬಂದಿರಿ, ನೀವು ಫ್ಲೈಟ್ನಲ್ಲಿ ಕುತ್ಕೊಂಡು ಮೇಲೆ ಹೋಗ್ತಿರ್ಬೇಕಾದ್ರೆ ಟೇಕ್ ಆಫ್ ಆದಮೇಲೆ ನಮ್ಮ ಏರ್ಪೋರ್ಟು, ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟು, ನಮ್ಮ ಕೆಂಪೇಗೌಡ ಏರ್ಪೋರ್ಟು, ಅವು ಇದು ನಮ್ಮದು ಏನು ಏನಂತದಕ್ಕೆ ರನ್ವೇ ಅದು ನೋಡಿದ್ಯಾ, ಎಲ್ಲ ನಮ್ಮ ನಮ್ಮ ಏರ್ಪೋರ್ಟ್ ಸ್ಟಾಫ್ ಅದು ಅಲ್ಲಿ ಮೇಲೆ ಕೂಡ ಏ ನೋಡಿ ನೋಡಿ ಟೋಲ್ ಗೇಟ್ ಕಾಣಿಸ್ತದೆ, ಹೈವೇ ಟೋಲ್ ಗೇಟ್ ಕಾಣಿಸ್ತದೆ. ಮತ್ತೆ ಮೇಲೆ ಹೋದ್ರೆ ಏನು ಕಾಣ್ತದೆ? ಏನು ಕಾಣಿಸ್ತದೆ? ಗಿಡ ಮರಗಳು ಕಾಣಿಸ್ತದೆ, ಗಿಡ ಮರಗಳು ಕಾಣಿಸ್ತದೆ. ಇನ್ನೂ ಮೇಲೆ ಹೋಗ್ತೀರಿ, ಮೋಡಗಳು ಕಾಣಿಸುವ ಇದೆಲ್ಲ ಗೌಣ ಆಗ್ಬೇಕು ಹೌದಾ? ಅವೆಲ್ಲ ಹಾಗೆ ಅವನು ಹಾಗೆ ಇವೆ, ನಾನು ಬೇರೆ ಆಗಿವೆ ಹಾಗೆ ಇವೆ. ಈಗ ನಾವು ಮೇಲೆ ಹೋದಂತೆ ಹೋದಂತೆ ನಮ್ಮ ಜಗತ್ತು ಏನಾಗ್ತದೆ? ಶಾರ್ಟ್ ಆಗ್ತಾ ಕೇಳಿ ಬಾ ಚಂದದ. ಇದು ಮೊದಲು ಕೂಡ ಈಶ್ವರನ ಜಗತ್ತೇ, ಅದನ್ನ ನಾವು ನಮ್ಮ ಜಗತ್ತು ಒಂದು ಮಾಡ್ಕೊಂಡಿದ್ದೀವಿ. ಯಾವಾಗ ಮೇಲೆ ಹೋದಂತೆ ಹೋದಂತೆ ಅದು ಅದು ದೃಷ್ಟಿ, ವಿಶಾಲವಾದ ದೃಷ್ಟಿ ಯಾವಾಗ ನಮಗೆ ಲಭ್ಯವಾಗ್ತದೆ ಆವಾಗ ನಮ್ಮದು ಅನ್ನೋದು ಎಲ್ಲೋ ಹೋಯಿತು, ಅಲ್ಲಿ ಬಾಗೇಪಲ್ಲಿ ಬಂತು, ಆಮೇಲೆ ಏನಂದ್ರೆ ದೇವನಹಳ್ಳಿ ಬಂತು, ಎಲ್ಲ ಸೇರಿ ವಿಶಾಲವಾದಂಥದ್ದು. ಅದಕ್ಕಿಂತ ಆಚೆಗೆ ಮೋಡಗಳು, ಮೋಡಗಳು ಆಚೆಗೆ ನಾವು ಹೋದ್ವಿ, ಆವಾಗ ಇಡೀ ಜಗತ್ತು ಎಷ್ಟು ಸುಂದರ ಕಾಣ್ತದೆ. ಆ ವೈಶಾಲ್ಯತೆಯನ್ನು ಬೆಳೆಸ್ಕೊಂಡ್ರೆ ನಾವು ಈಶ್ವರ ಸೃಷ್ಟಿಯೊಳಗಿರ್ತೀವಿ. ಸಂಕುಚಿತೆಯನ್ನು ಇಟ್ಕೊಂಡ್ರೆ ನಾವು ಯಾರ ಸೃಷ್ಟಿಯಾಗಿರ್ತೀವಿ ನೋಡಿ, ಎಷ್ಟು ಕಟ್ಟಿಗಲ್ಲದೆ. ನಮ್ಮ ಭಾವನಾ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಅಂತಃಕರಣ ಏನಾಗಬೇಕು? ವಿಶಾಲ. ವಿಶಾಲ ಆಗ್ಬೇಕು ಅಂದ್ರೆ ಅದಕ್ಕೆ ಅಡೆತಡೆ ಆಗುವಂತಹ ಇವೆಲ್ಲ ಬ್ಯಾರೇಜ್ಗಳೇನಿವೆಯೋ, ಇವೆಲ್ಲ ಏನು ಅಡೆತಡೆಗಳು, ಮುಳ್ಳುಗಳು, ತಂತಿಗಳು, ಮುಳ್ಳುತಂತಿಗಳು, ಕಂಪೌಂಡ್ಗಳು, ಈ ಗೋಡೆಗಳು, ಇವನ್ನೆಲ್ಲ ಕೆಡಬೇಕು. ಏನು ಜಾತಿ, ಕುಲ, ಗೋತ್ರ, ಇದು ಅಂತ ಬೆಳೆಸ್ಕೊಂಡೇವಿ. ನಾ ಶ್ರೀಮಂತ, ನಾನು ಯಾಕೆ ಮಾತಾಡ್ಬೇಕು, ಅವ್ರು ಬೇಕಾಗೋದು ಮಾತಾಡ್ತೀವಿ, ಏನು ತಿಳ್ಕೊಂಡವ್ರು. ಆಶ್ರಮ ಆದ್ರೆ ಏನಾಯ್ತು? ಇಲ್ಲಿ ಬಂದು ಆಶ್ರಮ ಆದ್ರೆ ಏನಾಯ್ತು? ನನಗೇನು ಮರ್ಯಾದೆ ಇಲ್ಲ, ನನಗೇನು ಗೊತ್ತಾಗೋದು, ನಾನಂದ್ರೆ ಏನು ತಿಳ್ಕೊಂಡವ್ರು. ಬೇಕಾದ್ರೆ ಬಂದು ಮಾತಾಡಲಿ ಬಿಡು, ಬಿಡು ನೋಡು, ಮನಸ್ಸು ಎಷ್ಟು ಹಗುರ ಆಗ್ತದೆ ನೋಡು. ಅಂದ್ರೆ ಏನು, ನಾವು ಈಶ್ವರನ ದೃಷ್ಟಿಯಲ್ಲಿ ಇರಬೇಕೇ ವಿನಃ ನಮ್ಮ ದೃಷ್ಟಿಯನ್ನು. ಜೀವನ ದೃಷ್ಟಿ ಅದು ಯಾವುದು? ಟನೆಲ್ ದೃಷ್ಟಿ, ಸೀಮಿತ, ತುಂಬಾ ಸೀಮಿತ. ಈಶ್ವರ ಸೃಷ್ಟಿ ಹಾಗೆ ವಿಶಾಲವಾದ ಈಶ್ವರನ ಸೃಷ್ಟಿಯೊಳಗೆ ನಾವು ಇದ್ದು ಬಿಟ್ರೆ ನಮ್ಗೆ ಯಾವ ಚಿಂತನೆಯೂ ಇಲ್ಲ. ಸಮರ್ಥ ಇದ್ದಾನೆ, ಹಿಂದೆ ನಿನ್ನ ಸಲುಹಿತರಾರು, ಮುಂದೆ ನಿನ್ನ ಸಲಹುವರಾರು, ಅಂದಿಂದ ಇಂದಿಗೂ ನಂದಿಲ್ಲ. ಇದು ಒಂದೇ ವಾಕ್ಯ ಅರ್ಥ ಮಾಡ್ಕೊಂಡಿದ್ದೆ. ಮನುಷ್ಯ ಪ್ರಾಬ್ಲಮ್ಸ್ಗಳನ್ನ ಏನ್ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ? ಅವನು ಅವನದೇ ಆದಂತಹ ಅಜ್ಞಾನದಿಂದಾಗಿ. ನಾ ಬೆಳಗ್ಗೆ ಹೇಳದಂತೆ GAWW, ಜೀವಾ ಡಬ್ಲ್ಯೂ ಡಬ್ಲ್ಯೂ ವೆಬ್ಸೈಟ್, ಜೀವ ವೆಬ್ಸೈಟ್. ಆಲ್ ಓವರ್ ಕ್ರಿಯೇಷನ್ ಇವ್ ತನ್ನ ತನ್ನ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು. ಲೆಟ್ ಅಸ್ ಸಿ ನೆಕ್ಸ್ಟ್ ನೆಕ್ಸ್ಟ್ ನೋಡಂತೆ. ಭಾರ್ಯಾ ಸ್ನುಷಾ ನನಾಂದಾಚ ಯಾತಾ ಮಾತೇತ್ಯನೇಕಥಾ ಪ್ರತಿ ಹರಿಯೋಗಿ ಧಿಯಾ ಯೋಷಿತ ವಿದ್ಯತೇನ ಸ್ವರೂಪತಃ ಭಾರ್ಯಾ ಸ್ನುಷಾ ಸ್ನನಾಂದಾ ಚ ಯಾತಾ ಮಾತೇತ್ಯನೇಕಧಾ ಪ್ರತಿಯೋಗಿ ಧಿಯಾ ಯೋಷಿತ ವಿದ್ಯತೇನ ಸ್ವರೂಪತಃ. ಈ ಶಬ್ದಗಳನ್ನ ಜನರಲಿ ನಾವು ಪ್ರಯೋಗ ಮಾಡೋದಿಲ್ಲ. ನಿಮ್ ಬಗ್ಗೆ ನನ್ನ ಬಗ್ಗೆ ನಾವೇ ಸೊಸೆ ಇವೆಲ್ಲ ಶಬ್ದ ಎಲ್ಲ ಉಪಯೋಗ ಮಾಡ್ತೀವಿ. ಓರಿಗೆತ್ತಿ ನಾವು ಶಬ್ದ ಉಪಯೋಗ ಮಾಡೋದಿಲ್ಲ. ಸೊ ಹೀಗಾಗಿ ಒಂದೊಂದು ಅಕ್ಷರ ಬರ್ಕೊಂಬಂದೆ ಉಪಯೋಗ ಮಾಡ್ತಾ ಇದ್ರೆ ಗೊತ್ತಿರ್ತದೆ. ಉಪಯೋಗ ಮಾಡಲಿಲ್ಲ ಅಂದ್ರೆ ಹೆಂಗೆ ಗೊತ್ತಿರ್ತದೆ? ಸೊ ಏನು ಮಾಡೋದಪ್ಪ, ಅಲ್ಲಿ ಹೋಗಿ ಕಮಕಮ ಅನ್ನೋದಕ್ಕಿಂತ ಡೋಂಟ್ ಅಪ್ರಿಷಿಯೇಟ್ ಮೈ ಇಗ್ನೋರೆನ್ಸ್ ಬಟ್ ಅಪ್ರಿಷಿಯೇಟ್ ಮೈ ಆನೆಸ್ಟಿ. ನನ್ನ ಇಗ್ನೋರೆನ್ಸ್ ತೊಗೊಂಡು ನೀವೇನು ಮಾಡ್ತೀರಿ? ನಿಮ್ಮ ಇಗ್ನೋರೆನ್ಸ್ ನೀವು ಕಳ್ಕೊಂಡ್ರೆ ಸಾಕಷ್ಟು. ಭಾರ್ಯ, ಭಾರ್ಯ ಯಾರು? ಪತ್ನಿ, ಹೆಂಡತಿ. ಸ್ನುಷಾ, ಸೊಸೆ. ಬರ್ಕೊಂಬಂದೇನೆ ನನಗಳಾಗಿರಿ. ಆಮೇಲೆ ನನ್ನಾಂದ, ಮನೆ ಮಗಳು, ಹೆಣ್ಮಗಳು. ಆಯ್ತಾ? ಯಾತ, ಓರಗಿತ್ತಿ. ಮಾತಾ, ತಾಯಿ. ಕರೆಕ್ಟ್ ಅದಲ್ರಿ, ತಪ್ಪೇನು ಬರ್ಕೊಂಡಿಲ್ಲ. ಮುಂದೆ ಇಲ್ಲಿ ಬಂದು ತಪ್ಪು ಮಾಡಿದ್ರೆ ಅವ್ರು ನೀವೇ ತಪ್ಪು ಬರ್ಕೊಂತೀರ. ಅಂದ್ರೆ ಯಾತ ಮಾತಾ ಇತಿ ಅನೇಕಥಾ. ಎಷ್ಟು ಜನ ಇದ್ದಾರೆ? ಒಬ್ಬಳೇ, ಒಬ್ಬಳೇ. ಇವಳೊಬ್ಬಳು ಪ್ರತಿಯೋಗಿನಿಯ ಯೋಷಿತ್ ಭಿದ್ಯತೆ ನ ಸ್ವರೂಪತಃ. ಅವರವರ ಸಂಬಂಧಗಳಿಗೆ ತಕ್ಕಂತೆ ಭಿನ್ನ ಭಿನ್ನವಾಗಿ ಇದ್ದಾಳೆ ವಿನಃ ಅವಳು ಭಿನ್ನವಾಗಿಲ್ಲ. ಅವಳೊಬ್ಬಳೇ ಇದ್ದಾಳೆ. ಏ, ಏನ್ ಮಾಡ್ತೀ ಅಂತ ಅದು ಕೂಗಿದ್ಲು ಅಂತಂದ್ರೆ ಹೆಂಗ ಓಡಿ ಬರ್ತಾ ಬಂದೆ ಆಗ್ತೇವ್ರೆ, ಬಂದೆ ಈಗ ಮಗಳಲ್ಲಿ ಸೊಸೆ ಅಂತಾಳೆ. ಅತ್ತೆ ಎಲ್ಲಿದ್ದೀರಿ? ಬರಲೇ sorry to interfere into all these things. We also have failed in our some of the part of our thinking. We need to bridge them psychologically. We have failed in that. ಯಾಕೆ ಅಂತಂದ್ರೆ ನಮಗೆ ಆ ಪರಿಸರವನ್ನು ಉಂಟು ಮಾಡುವಂತಹ ಎಕ್ಸ್ಪೋಜರ್ ನಮಗೆ ಸಿಗಲಿಲ್ಲ. ಆ ಸಿಕ್ಕಿತ್ತು ಅಂತಂದ್ರೆ ಯಾವ ಸೊಸೆಯನ್ನು ನೀವು ತಾತ್ಸಾರ ಮಾಡಿಲ್ಲ. ಈಗ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮನ್ನು ಒಂದು ಹುಡುಗ ಇದ್ದ, ಸುದರ್ಶನ್ ಅಂತ. ತಾಯಿ ಜಾಸ್ತಿ ಏನು ಕಲ್ತಂತ ಅಂತ ಅವನಿಗೆ ಏನೇ ಕ್ಲಾಸ್ SSLC ಪಾಸ್ ಆಗಿದೆ. ಅದು ಆಗಿನ ಕಾಲಕ್ಕೆ. ಸೊ ಈ ಹುಡುಗ ಬೆಳಿಬೇಕಾದ್ರೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದ. ಏ, ನಿಂಗೇನು ಗೊತ್ತಾಗ್ತೀವಿ, ಕೇಳಿಲ್ಲ ನಾ ಮಾಡ್ತಂತೇವ, ನೀವು ಹೋಗು. ಸಣ್ಣ ಮಗು ಇದ್ದಾಗ ಅದು ಹಂಗಾಗ್ಬಿಡ್ತದೆ. ಏಕೆಂತಂದ್ರೆ ಯು ಪ್ರೂವ್ ದಟ್ ಯು ಆರ್ ನಾಟ್ ಕಾಂಪಿಟೆಂಟ್. ವೆನ್ ಯು ಪ್ರೂವ್ ದಟ್ ಯು ಆರ್ ನಾಟ್ ಕಾಂಪಿಟೆಂಟ್, ದನ್ ನ್ಯಾಚುರಲಿ ಸನ್ ವಿಲ್ ಲೂಸ್ ದಿ ಇಂಟ್ರೆಸ್ಟ್. ಓದು ಬರಹದಲ್ಲಿ ಇಷ್ಟೇ ಇಂಟ್ರೆಸ್ಟ್ ಕಳ್ಕೊಂಡಿಲ್ಲ, ಇತರ ವಿಷಯಗಳಲ್ಲಿ ಅವನು ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾನೆ. ಏ ಸುದರ್ಶನ್, ಹೋಗು ಸ್ನಾನ ಮಾಡ, ನಾನು ಯಾವ ಬೇಕೋ ಮಾಡ್ತೇನೆ, ನೀನು ಯಾರು ಹೇಳೋದು? ನ್ಯಾಯವಾಗಿ ಹೇಳಿರ್ತಾಳೆ. ಆದ್ರೆ ಒಂದು ಸಲ ಒಂದು ಟ್ರಸ್ಟ್ ಅನ್ನು ಕಳ್ಕೊಂಡ್ಮೇಲೆ ಮತ್ತೆ ಟ್ರಸ್ಟ್ ಮಾಡೋದು ಬರೀ ಕಷ್ಟ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಶಿಕ್ಷಣ ಇಲಾಖೆಯವರು ಮಾತ್ರ ಜನ ಇಂಟರ್ ಮಾಡ್ಬೇಕಾದ್ರೆ ಮಾಡ್ತಾರೆ. ನೀವು ಎಷ್ಟು ಕಲ್ತೀರಿ ಅಂತ ಕೇಳ್ತಾರೆ. ನನ್ಗೆ ಇಲ್ಲ ರೀ, ನಾವು ಬರೀ 3ನೇ ಕ್ಲಾಸ್ ಮಾಡಿದ್ವಿ. ವೆರಿ ಡಿಫಿಕಲ್ಟ್ ಟು ಟೀಚ್ ದಟ್ ಚೈಲ್ಡ್. ಯಾಕೆ ಮಗುವಿಗೆ ಚಿಕಿತ್ಸೆ ಕೊಡೋರು ಯಾರು? ನಮ್ಮ ಹತ್ರ ಐದು ತಾಸು ಇರ್ತದೆ, ಆರು ತಾಸು ಇರ್ತದೆ, ಬಾಕಿ ಎಲ್ಲ ಮನೆಯೊಳಗೆ ಇರ್ತದೆ. ಸೊ ನಿಮ್ಮನ್ನು ನೋಡಿ ಬೆಂಗಳೂರಲ್ಲಿ ಇದನ್ನೆಲ್ಲ ಇಂಟರ್ವ್ಯೂ ಮಾಡ್ತಾರೆ, ತಂದೆ ಇಂಟರ್ವ್ಯೂ, ತಾಯಿ ಇಂಟರ್ವ್ಯೂ, ಎಲ್ಲ ಇಂಟರ್ವ್ಯೂ ಮಾಡಿ ಆಮೇಲೆ ಮಗುವನ್ನು ಎಲ್ ಕೆ ಜಿ ಯು ಕೆ ಜಿ ತಗೋತಾರೆ. ನಾ ಹೇಳಿಕ್ ಕಾರಣ ಅಂತಂದ್ರೆ, ಯಾಕೆ ಸೊಸೆ ಏ ಅತ್ತೆ ಎಲ್ಲಿದೆಯಾ ಅಂತ ಹಾಗೆ ಕೂಗ್ಬೇಕಾದ್ರೆ ಶಿ ಹ್ಯಾಸ್ ಲಾಸ್ಟ್ ದಿ ಟ್ರಸ್ಟ್. ಇವೆಲ್ಲ ವಿಷಯ ಭಾರಿ ಸೂಕ್ಷ್ಮ ರೀ. ನನ್ನ ಸ್ವಭಾವನೆ ಹಾಗೆ, ಟೆಕ್ಸ್ಟ್ ತಗೋತಾ ತಗೋತಾ ಇವಷ್ಟು ವಿಷಯಗಳನ್ನು ಕವರ್ ಮಾಡ್ತಾ ಹೋದ್ರೆ ಯು ಗೆಟ್ ರಿಲೇಟೆಡ್ ಟು ದಿ ಅಧ್ಯಾತ್ಮ. ನಿಮ್ಮ ಸಂಸಾರದ ವಿಷಯಗಳನ್ನು ಸಪೋರ್ಟ್ ಮಾಡಬೇಕು ಅಂತ ಮಾತಾಡ್ತಾ ಇಲ್ಲ. ವೇದಾಂತ ಇದು ಡ್ರೈ ಅಂತ ತಿಳ್ಕೊಂಡಿಲ್ಲ, ಅಧ್ಯಾತ್ಮ ಇದು ಒಣ ಒಣ ಅಧ್ಯಾತ್ಮ ತಿಳ್ಕೊಂಡಿಲ್ಲ. ಈಗಷ್ಟು ಲೈವ್ ಇನ್ನೊಂದು ಯಾವುದು ಅಲ್ಲ ಅಶೋಕ್, ವೆರಿ ಲೈವ್ ಸಬ್ಜೆಕ್ಟ್. ಆದ್ರೆ ಇಂಟರ್ಪ್ರಿಟೇಷನ್ ಏನಾಗಿದೆ, ಜನ ಇದನ್ನು ಮಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಉದ್ದೇಶ ನಾನು ಹೇಳೋದು, ಇವಳ ಅತ್ತೆ ಅಂತ ಕೂಡ ಆ ಮಗು ಬರ್ತದೆ, ಮಗು ಬರ್ತದೆ, ಮಗು ಅಮ್ಮ ನನ್ನ ಬ್ಯಾಗ್ ರೆಡಿ ಮಾಡಿಕೊಡು ಬಂದೆ ಪುಟ್ಟ. ಈ ನೋಡ್ರಿ ಎಲ್ಲಿದೆಯಾ ಅಂತ ಅತ್ತೆ ಕೂಗಿದಾಗ ಇವಳು ಏನಾದ್ರು ಸೊಸೆ ಆಗ್ತದೆ. ಮಗು ಬಂದು ಅಮ್ಮ ಅಂತ ಕೂಗಿದಾಗ ಏನಾಗ್ಬಿಟ್ಲಿ, ಈಗ ಇನ್ನೂ ರೆಡಿ ಮಾಡಿಲ್ಲ, ಏನೋ ಟಿಫಿನ್ ಕ್ಯಾಲ್ ರೆಡಿ ಮಾಡ್ಕೊಡು ನಾನು ಹೋಗ್ಬೇಕೀಗ, ಆಫೀಸ್ ಲೇಟ್ ಆಗಿದೆ, ಏನಾಗ್ಬಿಟ್ಲಿ. ಈಗ ನನಗೆ ಹೇಳ್ಬಿಡಿ, ಅವಳು ಹೆಂಡತಿಯನ್ನ ಸೊಸೆಯನ್ನ ತಾಯಿನ ಅವಳು ಒಬ್ಬಳೇ ಇದ್ದಾಳೆ, ಆದ್ರೆ ಮನಸ್ಸು ಮನೋಭಾವನೆಗಳು, ಮನಸ್ಸಿನಲ್ಲಿ ಅನಿಸಿಕೆಗಳು, ಮನಸ್ಸಿನಲ್ಲಿ ಸಂಕಲ್ಪಗಳು ವಿವಿಧ ವಿವಿಧವಾಗಿವೆ. ಎಷ್ಟು ವಿಧ ವಿಧವಾಗಿವೆಯೋ ಅಷ್ಟು ವಿಧ ವಿಧವಾಗಿ ನಾವು ವ್ಯಕ್ತಿಯನ್ನ ನಾವು ಉಪಯೋಗಿಸ್ಕೊಳ್ತೇವೆ. ಅರ್ಥ ಮಾಯಿಂದ ಕಾಲಿಂದ ಒಂದು ಯೋಚನೆ ಚೇಟೆ ಅಂತ ಅರ್ಥವಾಯ್ತು. ಹೃದಯಕ್ಕೆ ಮುಟ್ಟಿದೆ ಗುರುಗಳೇ, ನೀವು ಹೇಳಿದಂತ ಈ ಮಾತುಗಳು ನಿಜಕ್ಕೂ ಹೃದಯಕ್ಕೆ ಮುಟ್ತಾ ಇದೆ, ಮನಸ್ಸಿಗೆ ತಟ್ಟಿದೆ ಹಾಗೂ ಹೃದಯಕ್ಕೆ. ನಿಮ್ಗೆ ಹೋಗುವಾಗ ಬಳಕೊಂಡು ಹೋಗಲಿ, ಎಲ್ಲ ಸೂಕ್ಷ್ಮ ವಿಚಾರಗಳು ನಮ್ಮ ಕುಟುಂಬ ಆರೋಗ್ಯಕರವಾಗಿರ್ಬೇಕು ಅಂತಂದ್ರೆ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಯಂಗ್ಸ್ಟರ್ಸ್ ಆಲ್ಸೋ, ವಿ ಹ್ಯಾವ್ ಫೇಲ್ಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ನಾನಾ ರೀತಿಯಂತ ಕಷ್ಟಗಳನ್ನ ಕೊಡ್ತಾ ಇರ್ರಿ ಸ್ವಾಮೀಜಿ, ನಿಮಗೇನು ಗೊತ್ತು ನೀವಿನ ಹೆಂಡತಿ ಯಾರು ಮಕ್ಕಳ ಯಾರು, ನೀವು ಎಷ್ಟು ಜನ ಇದ್ದೀರಿ ಅಷ್ಟು ಜನ ಅಷ್ಟು ಸಮಸ್ಯೆಗಳನ್ನ ಹೇಳಿದ್ರೆ ಸಾಕಲ್ಲ. ಸ್ವರೂಪದಿಂದ ಅವಳು ಏನೂ ಬದಲಾಗಿಲ್ಲ. ಸ್ವರೂಪ ಅಂದ್ರೆ ಅವಳ ರೂಪ, ಆ ಪತ್ನಿ ಅಂತಿದ್ದಾಳ ಅವಳ ರೂಪ ಏನೂ ಬದಲಾಗಿಲ್ಲ, ಅವಳ ಆಕಾರ ಏನೂ ಬದಲಾಗಿಲ್ಲ, ಅವಳ ಬಣ್ಣ ಏನೂ ಬದಲಾಗಿಲ್ಲ. ಏನೋ ಸ್ವಲ್ಪ ಆವಾಗ ಕಣ್ಣ ನೀರು ಬಂದಿರ್ಬೋದು ಅಷ್ಟೇ, ಅದನ್ನು ಬದಲಾವಣೆ ಬಿಟ್ಟು ಬೇರೆ ಯಾವ ಬದಲಾವಣೆನೂ ಆಗಿಲ್ಲ, ಹೌದಾ. ಆದರೆ ಇವರೆಲ್ಲರ ಮನೋಭಾವದಲ್ಲಿ ಬದಲಾಗ್ಬಿಟ್ಟಿದ್ದಾರೆ. ಇವರ ಮನೋಭಾವದಲ್ಲಿ ಸೊಸೆ, ಅವರ ಮನೋಭಾವದಲ್ಲಿ ಪತ್ನಿ, ಅವರ ಮನೋಭಾವದಲ್ಲಿ ತಾಯಿ, ಆ ಮಗುವಿನ ಮನೋಭಾವದಲ್ಲಿ ತಾಯಿ, ಹೌದಾ. ಆದ್ರೆ ಅವಳು ಇದಾಗಿದೆ, ಅದ್ರ ಒಳಗೆ ಅವಳು ಸಹಿತ ಒಂದು ರೀತಿಯಲ್ಲಿ ಬದಲಾಗಿದ್ದಾಳೆ. ಹೇಗೆ ಅಂತಂದ್ರೆ, ಅತ್ತೆ ಏನ್ ಮಾಡ್ತೀಯ ಅಂತ ಕೂಗಿದಾಗ ಮಗುವನ್ನು ಕೆಳಗಿಳಿಸಿ ಮನೋಭಾವನ ಬದಲಿಸ್ಕೊಳ್ತಾಳೆ. ಸೂಕ್ಷ್ಮ ಇದೆ ತಿಳ್ಕೊಡ್ರಿ, ಮನೋಭಾವನೆ ಇಮ್ಮಿಡಿಯೇಟ್ ಟ್ರಾನ್ಸೆಂಡ್ ಆಗ್ಬಿಡ್ತದೆ. ಏನಂತ ಆಗ್ತದೆ, ನಾನು ಸೊಸೆ. ಆ ಭಾವನ, ಆ ಅನಿಸಿಕೆ, ಆ ಸೈಕಾಲಜಿ ಅದನ್ನ ಇಂಪೋರ್ಟ್ ಮಾಡ್ಕೊತಾರೆ, ಇದನ್ನ ಪೆಂಡಿಂಗ್ ಇರ್ತಾರೆ. ಆಫೀಸ್ ಟೈಮ್ ಆಯ್ತು ಬೇಗ ರೆಡಿ ಮಾಡುವಂತ ಅವನು ಬಂದಾಗ ಅಲ್ಲಿ ಸೊಸೆ ಅನ್ನುವಂಥ ಸೈಕಾಲಜಿ ತಪ್ಪಿಸ್ತಾಳೆ, ಪೆಂಡಿಂಗ್ ಇರ್ತಾಳೆ, ಇಲ್ಲೇನೋ ಧರ್ಮಪತ್ನಿ ಆಗ್ತಾಳೆ ಅವಳ ಮನಸ್ಸು. ಹಾಗಾದ್ರೆ ಮನಸ್ಸುಗಳು ಬದಲಾಗ್ತಾವೆಯೋ ಶರೀರ ಬದಲಾಗ್ತಾವೆಯೋ, ಮನಸ್ಸುಗಳು ಅರ್ಥ ಆಯ್ತಲ್ಲ ಈಗ. ಅದ್ರ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನಾನು ಜ್ಞಾನಾನಿ ಭಿದ್ಯಂತಂ ಭಿದ್ಯಂತ ಆಕಾರಸ್ತು ನ ಭಿದ್ಯತೆ ಯೋಷಿತ್ವ ಪುಷ್ಯತಿ ಶ್ರಯಃ ನ ದೃಷ್ಟೋ ಜೀವ ನಿರ್ಮಿತ ನನು ಜ್ಞಾನಾನಿ ಭಿದ್ಯಂತ ಆಕಾರಸ್ತು ನ ಭಿದ್ಯತೆ ಯೋಷಿದ್ ವಪುಷ್ಯ ಯೋಷಿದ್ ವಪುಷ್ಯತಿಶಯ ನ ದೃಷ್ಟೋ ಜೀವ ನಿರ್ಮಿತ. ವಿವಿಧತೆ ಎಲ್ಲಿದೆ? ವಿವಿಧತೆ ಎಲ್ಲಿದೆ? ರೂಪದಲ್ಲಿ ಏನಾದರೂ ವಿವಿಧತೆ ಇದೆಯಾ? ಆಕಾರ ಹಾತು ನ ವಿದ್ಯತೆ. ಆಕಾರ ಅಂದ್ರೆ ರೂಪ. ಆಕಾರ ಹಾತು ನ ವಿದ್ಯತೆ. ಮತ್ತೇನ್ ಏನ್ ಬೇರೆ ಆಗಿದೆ? ಜ್ಞಾನಾನೇ ವಿದ್ಯಂತ. ಆ ವ್ಯಕ್ತಿಯ ಬಗ್ಗೆ ನಮ್ಮ ಒಳಗಿರುವಂತಹ ಜ್ಞಾನ. ಈ ಜ್ಞಾನ ಅದಲ್ಲ, ಇದರೊಳಗೆ ಸೈಕಾಲಜಿ ಅದ, ಇದರೊಳಗೆ ಅನುಭವ ಅದ, ಇದರೊಳಗೆ ದೃಷ್ಟಿಕೋನ ಇದೆ, ಇದರೊಳಗೆ ಫೀಲಿಂಗ್ಸ್ ಇದೆ, ಇವೆಲ್ಲ ಸೇರಿಸಿ ಇದು ಜ್ಞಾನ. ಯಾವಾಗ ನೀವು ಬಹಳ ಸುಂದರವಾದ ವಿಷಯ ಹೇಳ್ತಾ ಇದ್ದೀನಿ, ಯಾವಾಗ ನೀವು ಇದನ್ನು ಘಟ ಅಂತ ಗುರುತಿಸ್ತೀರಿ, ಬರೀ ಘಟ ಅಂತಷ್ಟೇ ಗುರುತಿಸೋದಿಲ್ಲ, ಈ ಘಟ ಅನ್ನುವಂಥ ವೃತ್ತಿ ನಮ್ಮಲ್ಲಿ ಮೂಡಿದಾಗ ಅದ್ರ ಜೊತೆ ಏನೇನಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಆಕಾರ ಇದೆ, ಮಣ್ಣಿನ ತಿಳುವಳಿಕೆ ಇದೆ, ರೂಪದ ತಿಳುವಳಿಕೆ ಇದೆ, ಮತ್ತಿಷ್ಟೇ ಅಲ್ಲ ಇನ್ನೂ ಇದೆ. ಬಹುಶಃ ಮಜ್ಜಿಗೆ ಉಪಯೋಗ ಬೀಳಬಹುದು, ಇಲ್ಲ ಇದರೊಳಗೆ ಲಾಲೂ ಪ್ರಸಾದ್ ಯಾದವ್ ಚಾನು ಕೊಟ್ಟಿದ್ದ, ಇದು ಕ್ಷಣಿಕವಾಗಿರ್ತದೆ, ಒಡೆದೋಗ್ತದೆ ಸೈಕಾಲಜಿ, ಇದು ಕ್ಷಣಿಕವಾಗಿದೆ. ಅಂದ್ರೆ ಒಂದೇ ಒಂದು ವೃತ್ತಿ ಒಳಗೆ ಮೂಡಿದಾಗ ಅದರೊಳಗೆ ಎಷ್ಟೆಲ್ಲ ವಿಷಯಗಳು ಅಡಗಿವೆ ಅನ್ನೋದನ್ನು ನೀವು ಗುರುತಿಸ್ಲಿಕ್ಕಾಗ್ತದೆ ನಿಮಗೆ. ಯಾವಾಗ ಸೊಸೆ ಅಂತ ಕೂಗ್ತಾಳೆ, ಎಲ್ಲಿದ್ಯಾ ಅಂತ ಕೂಗ್ತಾಳೆ, ಇವ್ ಬಂದೇರಿ ಅಂತ ಹೇಳಿದಾಗ ಆ ಬಂದೇರಿ ಅನ್ನೋ ವೃತ್ತಿ ಒಳಗೆ ಏನೆಲ್ಲ ಇರ್ತದ ನೋಡಿ. ನಾವು ವ್ಯವಹಾರ ಬಹಳ ಮಾಡ್ತೀವಿ, ಅದು ವ್ಯವಹಾರ ಯಾಂತ್ರಿಕವಾಗಿ ಮಾಡ್ತೀವಿ. ಸುಮ್ಮನೆ ಒಂದು ಕ್ಷಣ ನೀವು ಕುಳಿತುಕೊಂಡು ಸೆಲ್ಫ್ ಕಾಂಟೆಂಪ್ಲೇಷನ್ ಮಾಡಿದರೆ ಮನೋಭಾವನೆಗಳೇ ಬದಲಾಗ್ಬಿಡ್ತವೆ, ಮನಸ್ಸಿನ ಕ್ರಮಗಳೇ ಬದಲಾಗ್ಬಿಡ್ತವೆ. ಇಸ್ ವೆರಿ ಸಿಂಪಲ್ ಟು ಸೇ ಸೈಕಾಲಜಿ ಹ್ಯಾಸ್ ಅ ರೋಲ್ ಅಂತ ಹೇಳೋದು ಬಹಳ ಸುಲಭ. ಆ ಸೈಕಾಲಜಿ ಹ್ಯಾಸ್ ಅ ರೋಲ್ ಅಂತ ಹೇಳುವಾಗ ನಾವು ಎಷ್ಟು ಯಾಂತ್ರಿಕವಾಗಿ ಹೇಳ್ಬಿಡ್ತೀವಿ ಅಂತಂದ್ರೆ ನನಗೂ ಒಂದು ಸೈಕಾಲಜಿ ಅನ್ನೋದು ಅದ ಅನ್ನೋದೇ ಮಾಡ್ಬಿಟ್ರು. ಅವರವರ ಅಂತಃಕರಣದಲ್ಲಿ ಸೈಕಾಲಜಿನೂ ಪ್ಲೇ ಮಾಡ್ತಾ ಇರ್ತದೆ, ಅವರ ಫೀಲಿಂಗ್ಸ್ಗಳು ಪ್ಲೇ ಮಾಡ್ತಾ ಇರ್ತವೆ, ಅವುಗಳ ಅನುಭವಗಳು ಸ್ವಾನುಭವಗಳು ಪ್ಲೇ ಮಾಡ್ತಾ ಇರ್ತವೆ. ಇನ್ನು ಈ ಮಾತ್ರ ಸ್ಪರ್ಶಗಳೇನಿವೆಯೋ ಇಂದ್ರಿಯಗಳು, ಇವು ಕೂಡ ಏನೇನು ವಸ್ತುಗಳನ್ನ ಒಳಗೆ ತಂದು ಕೊಡ್ತವೆ, ಇಂಪೋರ್ಟ್ ಮಾಡ್ತವೆ, ಅವು ಕೂಡ ಅಲ್ಲಿ ವೃತ್ತಿಗಳಾಗಿರ್ತವೆ. ಸತ್ವರಸ್ತಮ ಗುಣಗಳು ಪ್ಲೇ ಮಾಡ್ತಾ ಇರ್ತದೆ. ಎಷ್ಟು ಒಂದು ಸೆಕೆಂಡ್ ಫ್ರ್ಯಾಕ್ಷನ್ದೊಳಗೆ ಆ ಒಂದು ವೃತ್ತಿ ಒಳಗೆ ಇವಷ್ಟು ಇರ್ತವೆ. ಏನು ಕಂಪ್ಯೂಟರ್ ಇರ್ಬೋದು, ನೀವು ಶಬ್ದವನ್ನು ಒಬ್ಲೈಸ್ ಒಂದು ಶಬ್ದ ಟೈಪ್ ಮಾಡ್ತೀರಿ, ನಿಮ್ಮ ಕಂಪ್ಯೂಟರ್ ಒಳಗೋ ಲ್ಯಾಪ್ಟಾಪ್ ಒಳಗೋ ನಿಮ್ಮ ಮೊಬೈಲ್ ಒಳಗೋ ಒಬ್ಲೈಸ್ ಅಂತ ಒಂದು ಶಬ್ದ ಮಾಡ್ತೀರಿ. ಅಲ್ಲಿ ಸೈಕಾಲಜಿ ಇದೆಯಾ? ಅಲ್ಲಿ ಭಾವನಾ ಇದೆಯಾ? ಅಲ್ಲಿ ಫೀಲಿಂಗ್ಸ್ ಇದೆಯಾ? ಎಲ್ಲರೂ ಹೇಳ್ತಾರೆ ಮನುಷ್ಯನ ಬುದ್ಧಿ ಕೂಡ ಕಂಪ್ಯೂಟರ್ ಇದ್ದ ಹಾಗೆ. ಅಲ್ಲ, ಕಂಪ್ಯೂಟರು ಮನುಷ್ಯನ ಬುದ್ಧಿ ಆಗಿ. ಯಾವಾಗ ಆನೆ, ನಾನು ಶಬ್ದ ಉಪಯೋಗ ಮಾಡ್ತೇನೆ ಈಗ, ಆನೆ ವೃತ್ತಿ ಮೂಡ್ತು. ಹೇಗೆ ಘಟ ವೃತ್ತಿ ಮೂಡ್ತು ಹಾಗೆ ನಮ್ಮಲ್ಲಿ ಒಂದು ವೃತ್ತಿ ಮೂಡ್ತು. ಸ್ವಾಮಿ ಇಲ್ಲಿ ಆನೆ ಇಲ್ಲ, ಆನೆ ಇಲ್ಲದೆ ಹೋದರೂ ಆನೆಯ ಆಕಾರ ನಮ್ಮಲ್ಲಿ ಮೂಡ್ತೋ ಇಲ್ಲ. ಅದ್ರ ಜೊತೆ ಜೊತೆಗೆ ಇದು ಕಾಂಟೆಂಪ್ಲೇಟ್ ಮಾಡಿ ನೋಡ್ರಿ, ಏನೇನು ಬರ್ತಾವ ಅದ್ರ ಜೊತೆಗೆ. ಅದೇನ ಬಂಡೀಪುರದ ಆನೆಯ, ಇದು ಅರಮನೆ ಆನೆಯ, ಮೈಸೂರು ಅರಮನೆ ಆನೆಯ, ಅದು ಆಫ್ರಿಕಾ ಆನೆಯ, ಸಿದ್ಧಗಂಗಾ ಮಠದ ಆನೆಯ, ಮುರುಘಾ ಮಠದ ಆನೆಯ, ಮೂರ್ಸಾಲ ಮಠದ ಆನೆಯ, ಇವೆಲ್ಲ ಲಿಂಗಾಯತ ಮಠಗಳೆಲ್ಲ ಆನೆಗಳನ್ನು ಸಾಕುವಷ್ಟು ದೊಡ್ಡ ಪ್ರಮಾಣದ ಮಠಗಳಿವೆ. ಮನುಷ್ಯರನ್ನು ಸಾಕ್ತಾರೆ, ಎಲ್ಲ ಎಲ್ಲ ಸಾವಿರಾರು ವರ್ಷದ್ದು ನೂರು ಇನ್ನೂರು ಮುನ್ನೂರು ನಾನ್ನೂರು ಐನೂರು ವರ್ಷದ ಮಠಗಳು ಎಷ್ಟು ಭಕ್ತರಿರ್ಬೋದು ವಿಚಾರ ನೋಡಿ. ಸೊ ನಮ್ಮ ತಲೆಯಲ್ಲಿ ಯಾವಾಗ ಸ್ವಾಮೀಜಿ ಕೂತ್ಕೊಂಡಲ್ಲೇ ಒಂದು ಆನೆ ಅಂತ ಶಬ್ದ ಉಪಯೋಗ ಮಾಡಿದ್ರು, ಅವಾಗ ಇವಷ್ಟೂ ಜೊತೆ ತಗೊಂಡು ಆ ವೃತ್ತಿಯಲ್ಲಿ ಪ್ರಿಂಟ್ ಆಗ್ತದೆ, ತನ್ನ ಜೊತೆ ಇಟ್ಕೊಂಡೇ ಬರ್ತದೆ ಇಲ್ಲಿಗೆ. ಅಯ್ಯೋ ಈ ಆನೆ ದಿವಸ ನಾವು ನೋಡ್ತಾನೆ ಇದ್ದೀವಿ, ಎಷ್ಟು ಚಂದ ಬರ್ತದೆ, ಗೀಳು ಇಡ್ತಾ ಬರ್ತದೆ, ಎಲ್ರಿಗೂ ಆಶೀರ್ವಾದ ಮಾಡ್ತದೆ, ಅದೊಂದು ಫೀಲಿಂಗ್ಸ್. ಏನು ಪ್ರಿಯ, ಅಯ್ಯೋ ಇದೇ ಆನೆ ರೀ ಮನೆ ಜಾತ್ರೆಯಲ್ಲಿ ಕಾಲ ಹಾಕಿ ತೊಳೆದು ಒಬ್ಬನ ಕೊಂದು ಹಾಕಿಬಿಡ್ತು. ಅದಕ್ಕೆ ತಕ್ಕಂತೆ ಇವನ ಸೈಕಾಲಜಿನೂ ಚೇಂಜ್ ಆಗ್ತದೆ. ಹೌದಾ? ಅದೇ ಹೇಳ್ತಾರೆ, ನೀನಿಗೇನು ಜ್ಞಾನಾನಿ ಭೇದ್ಯಂತ, ಆ ಜ್ಞಾನವು ಬದಲಾಗ್ತಾ ಹೋಗ್ತದೆ ವಿನಃ ಸ್ತ್ರೀ ಹೇಗಿದ್ದಾಳೆ ಹಾಗೆ ಇದ್ದಾಳೆ ಎಲ್ಲ ಬಿದ್ದಾಳೆ. ಅವಳು ಬದಲಾಗುವುದಿಲ್ಲ, ಅವಳ ಆಕಾರ ಬದಲಾಗುವುದಿಲ್ಲ, ಅವಳು ಹೇಗಿದ್ದಾಳೆ ಹಾಗೆ ಇದ್ದಾಳೆ. ಯಾರು ಅವಳು ಅಂದ್ರೆ ಯೋಷಿತ್ ಸ್ತ್ರೀ, ಯೋಷಿತ್ ಅಂದ್ರೆ ಸ್ತ್ರೀ. ವಪುಹು ವಪುಷ್ಯತಿ ಶಯ ನ ದೃಷ್ಟ ಜೀವ ನಿರ್ಮಿತ. ಅವಳು ಬದಲಾಗುವುದನ್ನು ಕಂಡು ಬರುವುದಿಲ್ಲ, ಅವಳಲ್ಲಿ ಯಾವ ಬದಲಾವಣೆಗಳು ಕಂಡು ಬರುವುದಿಲ್ಲ. ಆಕಾರದಲ್ಲಿ ಸೊಸೆ ಅಂದ ತಕ್ಷಣ ಅವನು ಬೇರೆ ಸೀರೆಗಳು ಬರ್ತಾಳೆ, ಅದ ಏನೋ ಕೆಲವೊಂದು ಆದರೂ ಆಗ್ಬೋದು ಏನೋ, ಡಿಪೆಂಡ್ಸ್. ಏನ್ ಮಾಡ್ತೀಯಾ ಅಂತ ಅತ್ತೆ ಕೇಳಿದ್ರೆ ಈ ದೇಹನ ಕಪ್ಪಿಟ್ಬಿಡ್ತದೆ. ಕೆಲವು ಉತ್ತರ ಪ್ರದೇಶದಲ್ಲಿ ಇಂಥ ಉದಾಹರಣೆಗಳು ಈಗ ಅಷ್ಟಿವೆ, ಕಡೆಗಳ ನಡಲಿಕ್ಕೆ ಶುರು ಮಾಡ್ತಾರೆ. ಆ ಸ್ವಾಮಿ ದೇಹ ಕಂಪಿಸ್ತದ ನೋಡಿ, ದೇಹನ ಬದಲಾಗ್ತಾ ಇದೆ ಅಂತ ಅನುಭವ. ಬಟ್ ರೇರ್ ಕೇಸ್, ಜ್ಞಾನ ಬದಲಾಗ. ಆ ಮಗು ಅಮ್ಮ ಅಂದಾಗ ಆ ವ್ಯಕ್ತಿಯ ಬಗ್ಗೆ ಆ ಮಗುವಿನ ಜ್ಞಾನ ಬದಲಾಗ್ತದೆ. ಜ್ಞಾನಾನಿ ವಿದ್ಯಂತ, ಹೌದು ನ ದೃಷ್ಟ ಜೀವನಿಂದ, ಜೀವನಿಂದ ಅಲ್ಲಿ ಯಾವ ಬದಲಾವಣೆಗಳು ಆಗದೇನೆ ಅದು ಈಶ್ವರ ಜಗತ್ತಿನಲ್ಲಿ, ಆ ಶರೀರವು ಈಶ್ವರ ಜಗತ್ತಿನಲ್ಲಿ ಇದ್ದುಕೊಂಡು ಅಲ್ಲಿ ನಮ್ಮ ನಮ್ಮ ನಮ್ಮ ನಮ್ಮ ನಮ್ಮ ಪಾತ್ರದ ಪ್ರಕಾರ, ನಮ್ಮ ಪುರುಷಾರ್ಥದ ಪ್ರಕಾರ ಅಲ್ಲಿ ಆಕಾರದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಆದರೆ ನಮ್ಮ ಪುರುಷಾರ್ಥ ಪ್ರಕಾರ ಆ ವ್ಯಕ್ತಿಯ ಬಗ್ಗೆ ನಮಗಿರುವಂತಹ ಸಂಬೋಧನ, ಆ ವ್ಯಕ್ತಿಯ ಬಗ್ಗೆ ನಮಗಿರುವಂತಹ ಫೀಲಿಂಗ್ಸು ಬದಲಾಗ್ತವೆ. ಅದು ತಕ್ಕಂತ ಅವ್ರ ಫೀಲಿಂಗ್ಸ್ ಬದಲಾಗ್ತಿರ್ಬೋದು, ಅದು ಶರೀರದಲ್ಲಿ ಮಾತ್ರ ಯಾವ ಬದಲಾವಣೆ ಆಗೋದಿಲ್ಲ. ಮೈವಂ ಮಾಂಸಮಯಿ ಯೋಷಿತ ಕಾಚಿದನ್ಯಾ ಮನೋಮಯೀ ಮಾಂಸಮಯ್ಯಾ ಅಭೇದೇಪಿ ವಿದ್ಯತೆ ಹಿ ಮನೋಮಯೀ. ಮೈವಂ ಮಾಂಸಮಯೀ ಯೋಷಿತ ಕಾಚಿದನ್ಯಾ ಮನೋಮಯೀ ಮಾಂಸಮಯ್ಯಾ ಅಭೇದೇಪಿ ವಿದ್ಯತೆ ಹಿ ಮನೋಮಯೀ. ಏನು ಮನೋಭಾವನೆಗಳು ಬದಲಾಗ್ತಾ ಇವೆ ಅಂತ ಹೇಳ್ತೀವಿ, ಏನು ಇಷ್ಟ ಅನಿಷ್ಟ, ಪ್ರಿಯ ಪ್ರಿಯ, ಒಳ್ಳೆಯದು ಕೆಟ್ಟದು, ಧರ್ಮ ಧರ್ಮ, ಪಾಪ ಪುಣ್ಯ, ನನಗೆ ಬೇಕು ನನಗೆ ಬೇಡ, ಇದು ಒಳ್ಳೆಯದು ಇದು ಕೆಟ್ಟದು ಅಂತ ನಾವೇನು ಕೆಟಗರಿ ಮಾಡ್ಕೊಳ್ತೀವಿ. ಇದು ಆಕಾರದ ಭೇದ ಅಲ್ಲ, ಇದು ಯಾವ ಭೇದ? ಆ ಮನೋಭೇದ ಏನಿದೆಯೋ ಅದಕ್ಕೊಂದು ಕೋಶ ಅಂತ ಶಾಸ್ತ್ರದ ಹೆಸರಿಟ್ಟಿದೆ, ಅದಕ್ಕೆ ಮನೋಮಯ ಕೋಶ ಅಂತ ಕರೀತಾರೆ. ಅದು ಅತ್ಯಂತ ಸೂಕ್ಷ್ಮವಾಗಿರ್ತದೆ. ಅದರ ವಿವರಣೆಗಳನ್ನು ಇನ್ನು ಮುಂದೆ ಕೊಡ್ತಾರೆ. ಮತ್ತೆ ನಾಳೆ ದಿವಸ ಒಂದೇ ದಿವಸಕ್ಕೆ ಎಲ್ಲ ಹೇಳಿಬಿಟ್ರೆ ಓಂ ಸತ್ಯ ನಾರಾಯಣ ನಾರಾಯಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ. ಧನ್ಯವಾದ. ಜೈ ಶ್ರೀ ದಯಾನಂದ ಜೀ. ಜೈ ಶ್ರೀ ದಯಾನಂದ.